ನವೀನ್ ಕುಮಾರ್ ಎನ್ಎ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ದೀಟೂರು ಗ್ರಾಮದ ನವೀನ್ ಕುಮಾರ್ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಹಣ್ಣಿನ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನವೀನ್ ಕುಮಾರ್ ಅವರೇ. ನಮಸ್ಕಾರ ಸರ್. ನವೀನ್ ಕುಮಾರ್ ಅವರೇ, ಈಗ ಕೃಷಿ ವೃತ್ತಿ ಅಂತಂದ್ರೆ ಈಗ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಸರ್, ನಾವು ಸುಮಾರು ಇವಾಗ 7 ವರ್ಷದಿಂದ ಕೃಷಿ ವೃತ್ತಿಯಲ್ಲಿ ಇದ್ದೀವಿ ಸರ್. ಮೊದಲೇ ಮಾಡ್ತಾ ಇದ್ರ? ಮೊದಲು ನಾವು ವರ್ಕ್ ಮಾಡ್ತಾ ಇದೀವಿ ಸರ್, ಬೆಂಗಳೂರಲ್ಲಿ. ಮತ್ ಕಾರಣಾಂತರಗಳಿಂದ ನಾವು ರಿಸೈನ್ ಮಾಡ್ಕೊಂಡು ಬಂದು ನಮ್ಮ ತಂದೆಯವರ ಜಮೀನಿತ್ತು, ಆ ಜಮೀನಲ್ಲೇ ಕೃಷಿ ಮಾಡ್ಕೋತಾ ಮುಂದುವರೆದ್ವಿ. ಈಗ ಮಾಮೂಲಿ ಏನಂದ್ರೆ ನಮ್ಮ ತಂದೆಯವರೆಲ್ಲ ರಾಸಾಯನಿಕ ಕೃಷಿಯನ್ನೇ ಮಾಡ್ತಾ ಇದ್ರು. ಅದಾದ ನಂತರ ನಮಗೆ ಸಾವಯವ ಕೃಷಿ ಮಾಡಬೇಕು ಅಂತ ಸ್ವಲ್ಪ ಅದರಲ್ಲಿ ಇಂಟ್ರೆಸ್ಟ್ ಬಂತು. ಮೊದಲಿಗೆ ನಮಗೆ ಸಾವಯವ ಕೃಷಿ ಮಾಡಬೇಕು ಅಂತ ಹೇಳಿದಾಗ ಅದರ ಮಾಹಿತಿ ಕೊರತೆಯಿಂದ ಒಂದು 2 ವರ್ಷ ನಾವು ಫೇಲ್ ಆದ್ವಿ. ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಗೋಕೃಪಾಮೃತ ಮತ್ತೆ ಡಿಕಂಪೋಸರ್, ವರ್ಮಿ ವಾಶು, ಈ ತರದ್ದು ನಾವು ಮನೆಯಲ್ಲೇ ತಯಾರು ಮಾಡಿಕೊಂಡು ಮತ್ತೆ ನಮ್ಮ ಬೆಳೆಗಳಿಗೆಲ್ಲ ಸ್ಪ್ರೇ ಮಾಡ್ಕೋತಾ ಬೆಳೀತಾ ಇದೀವಿ ಸರ್. ಇವಾಗ ನಾವು ರಾಸಾಯನಿಕ ಮುಕ್ತ ಮಾಡಬೇಕು ಅಂತಂದೇಳಂದು ಗುರಿ ಇಟ್ಕೊಂಡು ಈ ತರ ಎಲ್ಲ ನಾವು ಸಾವಯವ ಕೃಷಿ ಮಾಡ್ತಾ ಇದೀವಿ. ಈಗ ನಾವು ಬೆಂಗಳೂರಿನಲ್ಲಿ ಕೆಲಸ ಸೇರ್ಕೊಂಡಿದ್ವಿ ಅಂತ ಹೇಳಿದ್ರ, ಏನ್ ವಿದ್ಯಾಭ್ಯಾಸ ಮಾಡ್ಕೊಂಡು ಏನ್ ಕೆಲಸ ಮಾಡ್ತಾ ಇದ್ರಿ ಅಲ್ಲಿ? ಸರ್, ನಮ್ದು ಡಿಪ್ಲೊಮಾ ಆಗಿತ್ತು ಸರ್. ಆ ಡಿಪ್ಲೊಮಾ ಮುಗಿಸ್ಕೊಂಡು ನಾವು ಕ್ಯಾನ್ಸರ್ ಡ್ರಗ್ ಪ್ರಾಡಕ್ಟ್ ರೆಡಿ ಆಗೋದು ಆ ಕಂಪನಿಲಿ ಇದ್ವಿ. ನಮ್ದು ಅಪಾಯಿಂಟ್ ಆಗಿತ್ತು. 2016 ಅಲ್ಲಿ ನಾವು ರಿಸೈನ್ ಮಾಡಿ ಮತ್ತೆ ನಾವು ಊರಿಗೆ ಬಂದ್ವಿ ಸರ್. ಯಾಕೆ ಕಾರಣ ಏನು? ನೀವು ಸಾಕಷ್ಟು ಕೈ ತುಂಬಾ ಸಂಬಳ ಇತ್ತು, ಈಗ ಸಿಟಿಯಿಂದ ನಿಮ್ಮ ಒಂದು ಗ್ರಾಮಕ್ಕೆ ಬಂದು ಈ ಕೃಷಿ ಕಡೆಗೆ ಯಾಕೆ ನಿಮ್ಮ ಒಲವು ಬಂತು? ನಾವು ಕಾರಣಾಂತರಗಳಿಂದ ಬರಬೇಕಾಗಿ ಬಂತು ಸರ್. ಮತ್ತೆ ನಮ್ಮ ಹುಟ್ಟು ಸ್ಥಳ ಆದಂತ ದೀಟೂರು ಗ್ರಾಮಕ್ಕೆ ಬಂದ್ವಿ. ಅಲ್ಲಿ ಬಂದು ನಮ್ಮ ತಂದೆಯವರು ಮಾಡತಕ್ಕಂತ ಜಮೀನಲ್ಲೇ ಮುಂದುವರ್ಸ್ಕೊಂತ ಕೃಷಿಯನ್ನೇ ಮುಂದುವರ್ಸ್ಕೊಂತ ಬಂದ್ವಿ ಸರ್. ನೆಕ್ಸ್ಟ್ ಅದಾದ್ಮೇಲೆ ಸ್ವಲ್ಪ ಏನಾದ್ರೂ ಬೇರೆ ತರ ಮಾಡಬೇಕು, ಇದರಲ್ಲಿ ಏನಾದ್ರೂ ಸಾವಯವ ಕೃಷಿ ಮಾಡಬೇಕು ಅನ್ನೋ ಸ್ವಲ್ಪ ಇಂಟ್ರೆಸ್ಟ್ ಬಂದಿ ಮೇಲೆ, ಅದರಲ್ಲಿ ಮತ್ತೆ ಸಾವಯವ ಕೃಷಿ ಒಂದೇ ಅಲ್ಲದೆ ನಾವು ಸಮಗ್ರ ಕೃಷಿ ಮಾಡಬೇಕು ಅಂತ ಕೂಡ ಸ್ವಲ್ಪ ನಮಗೆ ಇಂಟ್ರೆಸ್ಟ್ ಇತ್ತು ಸರ್. ಏನಂದ್ರೆ, ಒಂದೇ ಬೆಳೆಗೆ ಸೀಮಿತ ಆಗದೆ ಒಂದ್ ಬೆಳೆಯಿಂದಾನೆ ಆದಾಯ ತೆಗೆದುಕೊಳ್ಳದೆ ಬೇರೆ ಬೇರೆ ಬೆಳೆಯಿಂದ ಆದಾಯ ತೆಗೆದುಕೊಳ್ಬೇಕು ಅಂತಂದೇಳಂದು ನಾವು ಸಮಗ್ರ ಕೃಷಿಯಲ್ಲಿ ಮಾಡಿದೀವಿ ಸರ್. ಅದರಲ್ಲಿ ಪೇರು, ಸೀತಾಫಲ, ನುಗ್ಗೆ, ಶ್ರೀಗಂಧ ಪ್ಲಾಂಟೇಶನ್ ಮಾಡಿದೀವಿ ಸರ್. ಅಂದ್ರೆ ನಮ್ಗೆ ಪೇರು ನಾಟಿ ಮಾಡಿದ ತಕ್ಷಣ ಒಂದು 6-8 ತಿಂಗಳಿಂದ ನಮ್ಗೆ ಇಳುವರಿ ಸ್ಟಾರ್ಟ್ ಆಯ್ತು ಪೇರಿಂದ. ಅದು ಒಂದು ಆದಾಯ ಆಯ್ತು. ಆಮೇಲೆ ಸೀತಾಫಲ ಬಂದ್ಬಿಟ್ಟು ಅದು 3 ವರ್ಷಕ್ಕೆ ಸ್ಟಾರ್ಟ್ ಆಯ್ತು ಸರ್. ಅಂದ್ರೆ ನಮ್ಗೆ ಈಗ ಸೀತಾಫಲ ನಾವು ಹಾಕಿರೋದು NMK ಗೋಲ್ಡ್ ಅಂತ ಹೇಳೋದು. ಅದು ಏನಪ್ಪ ನಮಗೆ ಬೆನಿಫಿಟ್ ಅಂತಂದ್ರೆ, ಬೇರೆ ಸೀತಾಫಲ ಮಾರ್ಕೆಟ್ ಅಲ್ಲಿ ಕ್ಲೋಸ್ ಆಗಿ ಮೇಲೆ ಇದು ನಮ್ಗೆ ಇಳುವರಿ ಬರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಮಾರ್ಕೆಟ್ ತೊಂದರೆ ಕೂಡ ಆಗೋದಿಲ್ಲ. ಅದಾದ್ಮೇಲೆ ನುಗ್ಗೆ ಸರ್, ನುಗ್ಗೆ ಸುಮಾರು 1-2 ವರ್ಷ ನುಗ್ಗೆ ಬೆಳೆದ್ವಿ. ಕಂಟಿನ್ಯೂ ಆಗಿ ಮಳೆ ಇಟ್ಕೊಂಡ್ರಿಂದ ಅದು ಸ್ವಲ್ಪ ಶೀತ ಆಗಿ ನುಗ್ಗೆ ಹಾಳಾಯ್ತು. ಅದ್ರ ಜೊತೆಗೆ ಶ್ರೀಗಂಧನ ಹಾಕಿದೀವಿ. ಅದು ಫಿಕ್ಸ್ಡ್ ಡೆಪಾಸಿಟ್ ತರ ಸರ್ ಅದು. ಈಗ ನಾವೇನ FD ಎಲ್ಲ ಮಾಡಿರ್ತೀವಲ್ಲ ಬ್ಯಾಂಕ್ ಅಲ್ಲಿ ಆ ತರ. ಈಗ ಹೋಸ್ಟ್ ಪ್ಲಾಂಟ್ಸ್ಗೋಸ್ಕರ ಏನಪ್ಪ ಅಂತಂದ್ರೆ, ನಾವು ಈಗ ಅದ್ರ ಜೊತೆ ತಗರಿ ಕೂಡ ಹಾಕಿದೀವಿ ಸರ್. ತಗರಿಂದನೂ ಸ್ವಲ್ಪ ಆದಾಯ ಬರುತ್ತೆ. ಈಗ ಶ್ರೀಗಂಧ ಅದು ಫಿಕ್ಸ್ಡ್ ಡೆಪಾಸಿಟ್, ಇದು ನಾವು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಯಾವ ತರ ಅಮೌಂಟ್ ಇಟ್ಟಿರ್ತೀವಿ ತೆಗಿತೀವಿ ಆ ತರ ಸ್ವಲ್ಪ ಏನು ತೊಗರಿ ಬೆಳೆ ಮಾಡ್ತಾ ಇದೀವಿ. ಅದಾದ್ಮೇಲೆ ಅದ್ರ ಜೊತೆಗೆ ಅರೆಕನೆಟ್ ಕೂಡ ಹಾಕಿದೀವಿ ಸರ್. ಈಗ ಶ್ರೀಗಂಧ ಅಂತಂದ್ರೆ ಎಷ್ಟು ಸಸಿಗಳನ್ನ ನಾಟಿ ಮಾಡಿದ್ರ ಸರ್? ನಾವು ಒಂದು 500 ಪ್ಲಾಂಟ್ಸ್ ನಾಟಿ ಮಾಡಿದೀವಿ ಸರ್ ಶ್ರೀಗಂಧ. 500 ಸಸಿಗಳನ್ನ ನಾಟಿ ಮಾಡಿದ್ರ. ಈಗ ಅದ್ರೊಳಗಡೆ ಪೇರ್ಲ ಇವೆಲ್ಲ ಹಾಕಿದ್ರ ಸರ್? ಪೇರು, ಸೀತಾಫಲ ಅದ್ರ ಒಳಗಡೆ ಇದೆ ಸರ್. ಮಿಶ್ರ ಬೆಳೆ ಯಾವ ತರ ಬೆಳೀತಾ ಇದ್ರ ಹೇಳ್ರಿ ಇದ್ರ ಬಗ್ಗೆ ಸರ್. ಇದು ಮಿಶ್ರ ಬೆಳೆ ಯಾವ ತರ ಅಂತಂದ್ರೆ, 2 ಪೇರು ಸಸಿ ನಡುವೆ 1 ಶ್ರೀಗಂಧ ಪ್ಲಾಂಟೇಶನ್ ಮಾಡಿದೀವಿ ಸರ್. ಪೇರು ಗಿಡದಿಂದ ಮತ್ತೆ ಪೇರು ಗಿಡಕ್ಕೆ 5 ಅಡಿ, ಮತ್ತೆ ಅದ್ರ ಬಿಟ್ಟು ನೆಕ್ಸ್ಟ್ 5 ಅಡಿಗೆ 1 ಶ್ರೀಗಂಧ. ಅಂದ್ರೆ ಶ್ರೀಗಂಧ ಹೋಸ್ಟ್ ಪ್ಲಾಂಟ್ ಇಲ್ಲದೆ ಶ್ರೀಗಂಧ ಬೆಳೆಯಲ್ಲ ಸರ್. ಸೊ ಹಾಗಾಗಿ ನಾವು ಪೇರುನೂ ಬರುತ್ತೆ, ಅದಕ್ಕೆ ಮತ್ತೆ ಜೊತೆಗೆ ಶ್ರೀಗಂಧಕ್ಕೆ ಹೋಸ್ಟ್ ಕೂಡ ಆಗುತ್ತೆ ಅಂತ ಹೇಳಂದು ಶ್ರೀಗಂಧ ಪ್ಲಾಂಟೇಶನ್ ಮಾಡಿದ್ವಿ. ಮತ್ತೆ ಪೇರುಯಿಂದ ಸೀತಾಫಲ ಸಾಲಿಗೆ 7.5 ಅಡಿ ಇಟ್ಟಿದೀವಿ ಸರ್. ಮತ್ತೆ ಆ 7.5 ಅಡಿಯಿಂದ ಮತ್ತೆ 7.5 ಅಡಿಗೆ ಮತ್ತೆ ಪೇರು ಸರ್. ಅಂದ್ರೆ ನಾವು ಜಿಗ್ಜಾಗ್ ವೈಸ್ ಅಲ್ಲಿ ಮಾಡಿದೀವಿ. ಅಂದ್ರೆ ಇದರಲ್ಲಿ ಜಾಗ ಕೂಡ ನಮ್ಗೆ ವೇಸ್ಟ್ ಆಗಬಾರ್ದು, ಮತ್ತೆ ಇಳುವರಿನೂ ಜಾಸ್ತಿ ಆಗ್ಬೇಕು ಅಂತ ಹೇಳಿ ಜಿಗ್ಜಾಗ್ ಪ್ಲಾನ್ ಅಲ್ಲಿ ಮಾಡಿ ಪ್ಲಾಂಟೇಶನ್ ಮಾಡಿದೀವಿ ಸರ್. ಅಂದ್ರೆ ಹಣ್ಣಿನ ಬೆಳೆಗಳು ಅಂತಂದ್ರೆ ಈಗ ಪೇರಲ ಬಿಟ್ಟರೆ ಮತ್ತೆ ಏನ್ ಬೆಳೀತಾ ಇದ್ರ? ಸೀತಾಫಲ ಸರ್. ಸೀತಾಫಲ, ಸೀತಾಫಲ ಮತ್ತು ಪೇರಲ ಹಣ್ಣನ್ನ ಬೆಳೀತಾ ಇದ್ದೀರಾ? ಅದಾದ ನಂತರ ನಾವು ನಮ್ಮ ಮನೆ ನಮ್ಮ ಸ್ವಂತ ಉಪಯೋಗಕ್ಕೋಸ್ಕರ ಸುಮಾರು 10-15 ಬೇರೆ ಬೇರೆ ವೆರೈಟಿ ಫ್ರೂಟ್ಸ್ ಪ್ಲಾಂಟ್ಸ್ ಹಾಕಿದೀವಿ ಸರ್. ಏನೇನ್ ಬೆಳೀತೀರ? ಮಾವು, ದಾಳಿಂಬೆ, ಅಂಜೂರ, ನೇರಳೆ, ವಾಟರ್ ಆಪಲ್, ಮತ್ತೆ ಆಪಲ್ ಪ್ಲಾಂಟೇಶನ್ ಮಾಡಿದೀವಿ ಸರ್. ಅದಾದ್ಮೇಲೆ ಈಗ ಮಾವಲ್ಲಿ ಬೇರೆ ಬೇರೆ ವೆರೈಟಿ ಅಂದ್ರೆ ಮಾಮೂಲಿ ಆಲ್ಫೋನ್ಸ್, ಆಮೇಲೆ ಮಿಯಾಜಾಕಿ, ಅದಾದ ನಂತರ ಇನ್ನೊಂದು ವೆರೈಟಿ ಬರುತ್ತೆ ಸರ್. ಅದು ಒಂದು ವರ್ಷಕ್ಕೆ ಎರಡು ಬಾರಿ ಇಳುವರಿ ಬರುತ್ತೆ ಸರ್. ಅದು ಮಾವು ಮಾವು ಅಂದ್ರೆ ಯಾವ್ಯಾವ ಕಾಲದಲ್ಲಿ ಬರುತ್ತೆ? ಅದು ಮಾಮೂಲಿ ಟೈಮ್ ಅಲ್ಲಿ ಏನ್ ವಸಂತ ಕಾಲ ಬರುತ್ತಲ್ಲ ಅವಾಗ ಒಂದ್ ಬರುತ್ತೆ ಸರ್, ಅದಾದ್ಮೇಲೆ ಆರು ತಿಂಗಳು ಮತ್ತೊಂದ್ಸರಿ ಬರುತ್ತೆ ಸರ್. ಆತರ ಅಂದ್ರೆ ಇಲ್ಲೇ ಒಂದ್ ಕಡೆ ನಿಮಗೆ ಒಳ್ಳೆ ಆದಾಯ ತಗೊಳ್ಬಹುದಲ್ವಾ ಮಾವು ಎರಡು ಬೆಳೆ ಬಂದಾಗ? ಅದು ನಾವು ಶಾಂಪಲ್ಗೋಸ್ಕರ ಹಾಕಿದ್ವಿ ಸರ್. ಯಾವ ತರ ಯಾಕಂದ್ರೆ ಯಾವ ತರ ಬರುತ್ತೆ ಅಂತೇಳಿ ಟ್ರಯಲ್ ನೋಡಿ ಮಾಡೋಣ ಅಂತಂದೇಳಿ, ನೆಕ್ಸ್ಟ್ ಮುಂದೋಣ ಅಂತಂದೇಳಿ ಟ್ರಯಲ್ಗೋಸ್ಕರ ಒಂದು ನಾಲ್ಕು ಪ್ಲಾಂಟ್ ಹಾಕಿದ್ವಿ, ಚೆನ್ನಾಗಿ ಬರ್ತಾ ಇದೆ ಸರ್. ಇವಾಗ ಈಗ ಸಮಗ್ರ ಕೃಷಿಯಲ್ಲಿ ಇಷ್ಟೆಲ್ಲ ಬೆಳೀತಾ ಇದ್ರಲ್ಲ ನೀವು, ಹಣ್ಣಿನ ಬೆಳೆಗಳು, ಶ್ರೀಗಂಧ ಇವೆಲ್ಲ, ಎಷ್ಟೆಕರೆ ಒಳಗಡೆ ಬೆಳೀತಾ ಇದ್ರ ಸಮಗ್ರ ಕೃಷಿ ಅಂದ್ರೆ? ಸಮಗ್ರ ಕೃಷಿನ ನಾವು ಎರಡೂವರೆ ಎಕರೆಯಲ್ಲಿ ಮಾಡ್ತಾ ಇದೀವಿ ಸರ್. ಈಗ ಆರು ಎಕರೆ ಒಳಗಡೆ ಎರಡೂವರೆ ಎಕರೆ ಸಮಗ್ರ ಕೃಷಿ ಮಾಡ್ತಾ ಇದ್ರ, ಇನ್ನ ಮೂರುವರೆ ಎಕರೆ ನಾವು ಭತ್ತ ನಾಟಿ ಮಾಡ್ತಾ ಇದೀವಿ ಸರ್. ಭತ್ತ ಅಂತಂದ್ರೆ ಅದು ಸಾವಯವದಲ್ಲಿ ಬೆಳಿತೀರ? ಹೌದು ಸರ್, ಅದರಲ್ಲಿ ನಾವು ಒಂದು ಅರ್ಧ ಎಕರೆಯಷ್ಟು ಸಾವಯವ ಮಾಡ್ತಾ ಇದೀವಿ ಸರ್. ಇವಾಗ ಸದ್ಯಕ್ಕೆ ನಮಗೆ ಯೂಸ್ ಮಾಡ್ಕೊಳ್ಳೋಕೋಸ್ಕರ ಸಾವಯವ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಪೂರ್ತಿಯಾಗಿ ಸಾವಯವ ಮಾಡಬೇಕಂತ ಪ್ಲಾನ್ ಅಲ್ಲಿ ಇದೀವಿ ಸರ್. ನವೀನ್ ಕುಮಾರ್ ಅವರೇ, ಈಗ ನೋಡಿ ಎಲ್ಲಾ ಕಡೆಗೂ ಅಡಿಕೆ ಅಡಿಕೆ ಅಂತೇಳಿ ಸಾಕಷ್ಟು ಅಡಿಕೆ ಬೆಳೀತಾರಲ್ವಾ, ಇಲ್ಲೇ ಒಂದ್ ಕಡೆ ನೀವು ಅಡಿಕೆ ಬೆಳೆಗೆ ಹೋಗದೆ ಈ ತರ ನೀವು ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ರಲ್ಲ, ಯಾವ ರೀತಿ ನಿಮಗೆ ಕೃಷಿ ಲಾಭದಾಯಕ ಆಗುತ್ತೆ ಅಂತ ಹೇಳ್ತೀರಾ? ಸರ್, ಇವಾಗ ನಾವು ಪೇರು ನಾಟಿ ಮಾಡಿ ಆರರಿಂದ ಎಂಟು ತಿಂಗಳಿಗೆ ನಮಗೆ ಇಳುವರಿ ಸ್ಟಾರ್ಟ್ ಆಗುತ್ತೆ ಸರ್. ಆ ಪೇರುಯಿಂದ ನಮಗೆ ಆದಾಯ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ನಾವು ನುಗ್ಗೆ ಕೂಡ ಹಾಕಿದ್ವಿ, ನುಗ್ಗೆನು ಅದು ಕೂಡ ಇಳುವರಿ ಬಂತು, ಅದು ಚೆನ್ನಾಗಿ. ಬಟ್ ನುಗ್ಗೆ ಏನಪ್ಪಾ ಅಂತಂದ್ರೆ, ಕೆಲವೊಂದ್ ಸರಿ ನನಗೆ ಗೊತ್ತಿರೋಂಗೆ ನುಗ್ಗೆಗೆ ತುಂಬಾ ಡಿಮ್ಯಾಂಡ್ ಇದೆ. ಅದಾದ ನಂತರ ಏನಪ್ಪಾ ಅಂತಂದ್ರೆ, ನಮ್ಗೆ ನುಗ್ಗೆ ಸೊಪ್ಪು ಪೌಡರ್ ಕೂಡ ಮಾಡ್ಕೋಬಹುದು ನುಗ್ಗೆಯಿಂದ. ನಾವು ರೈತರು ಏನಪ್ಪಾ ಅಂದ್ರೆ ಒಂದು ಬೆಳೆಗೆ ಸೀಮಿತ ಆಗದೆ ಸಮಗ್ರ ಕೃಷಿಯಲ್ಲಿ ಹೋದಾಗ, ಈಗ ನುಗ್ಗೆಯಲ್ಲಿ ಬರೇ ಏನು ನುಗ್ಗೆ ಕಾಯಿಗೋಸ್ಕರನ ಬೆಳೆದೆ, ನುಗ್ಗೆ ಸೊಪ್ಪನ ಒಣಗಿಸಿ ಪೌಡರ್ ಮಾಡಿ ಯೂಸ್ ಮಾಡೋ ಅಂತದ್ದು ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದೀವಿ ಅಂತ ಅಂದ್ರೆ, ಇವತ್ತಿನ ದಿನಗಳಲ್ಲಿ ತುಂಬಾ ಕಂಪ್ನಿಗಳು ಇದಾವೆ ನಮಗೆ ಪೌಡರ್ ಮಾಡ್ಕೊಡ್ತೀವಿ ಅಂದ್ರೆ ಪರ್ಚೇಸ್ ಮಾಡಕ್ಕೆ. ಈ ತರನು ಆದಾಯ ಮಾಡ್ಕೋಬಹುದು ಸರ್. ಈಗ ನೀವು ನುಗ್ಗೆಕಾಯಿ ಮಾರಾಟ ಮಾಡ್ಲಿಕ್ಕೆ ಆ ತರ ನೀವು ತಳಿಯನ್ನ ಬೆಳೀತಾ ಇದ್ರು ಅಥವಾ ಸೊಪ್ಪು ಮಾರಾಟ ಮಾಡ್ತಾ ಇದ್ರು ಬೆಳೆದ ಸರ್? ನಾವು ಇವಾಗ ಸದ್ಯಕ್ಕೆ ನುಗ್ಗೆಕಾಯಿ ಬೆಳೆಯಕ್ಕೋಸ್ಕರ ಇದು ಮಾಡ್ತಾ ಇದೀವಿ ಸರ್. ಅಂದ್ರೆ ಹೇಳಿದ್ರೆ ನೀವು ಸೊಪ್ಪನ್ನು ಸಹ ಮಾರಾಟ ಮಾಡಬಹುದು, ಸಾಕಷ್ಟು ಕಂಪನಿಗಳು ಬಂದು ನಮಗೆ ಒಪ್ಪಂದ ಕೃಷಿ ಮಾಡಿಕೊಂಡಿದ್ದು, ಆದ್ರೆ ನಾವು ಅದರಲ್ಲಿ ಭಾಗವಹಿಸಿ ಬೆಳೆಯಬಹುದು ಅಂತ ಹೇಳಿದ್ರ. ಈಗ ನುಗ್ಗೆ ಸೊಪ್ಪು ಅಂತಂದ್ರೆ ಅದನ್ನ ಅಂದ್ರೆ ಲಾಭದಾಯಕ ಆಗುತ್ತೆ ಅದು? ಖಂಡಿತ ಆಗುತ್ತೆ ಸರ್. ನಮ್ಗೆ ಬೆಂಗಳೂರಲ್ಲಿ ಒಂದು ಕಂಪನಿಯವರು ನಮ್ಗೆ ಕೇಳಿದ್ರು, ಮಾಡ್ಕೊಡಂಗಿದ್ರೆ ನೀವು ನಿಮ್ಮ ಸುತ್ತಮುತ್ತಿನ ರೈತರ ಹತ್ರ ಟೈಅಪ್ ಮಾಡ್ಕೊಂಡು ನಮ್ಗೆ ಆರ್ಗ್ಯಾನಿಕ್ ಆಗಿ ನುಗ್ಗೆ ಸೊಪ್ಪು ಬೆಳ್ಕೊಟ್ರೆ ನಮ್ಗೆ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದ್ ಟನ್ ಒಂದೂವರೆ ಟನ್ ಇದ್ರು ನಾವು ನುಗ್ಗೆ ಸೊಪ್ಪು ಒಣಗಿಸಿದ ಸೊಪ್ಪು ತಗೊಂತೀವಿ ಅಂತ ಹೇಳಂದು ನಮಗೆ ಮಾತಾಡಿದ್ರು. ಬಟ್ ನಮ್ಮ ಸುತ್ತಮುತ್ತಿನ ರೈತರ ಹತ್ರ ಮಾತಾಡಿದಾಗ ಏನಾಯ್ತು ಅಂತಂದ್ರೆ, ಅದರಲ್ಲಿ ರೈತರು ತುಂಬಾ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಸರ್. ಈಗ ನಂದೊಂದೇ ಜಮೀನಲ್ಲಿ ನಾನು ಮಾಡಿ ಅವ್ರಿಗೆ ನುಗ್ಗೆ ಸೊಪ್ಪು ಕೊಡ್ತೀನಿ ಅಂತಂದ್ರೆ ಸಾಧ್ಯ ಆಗಲ್ಲ ಸರ್. ಯಾಕಂದ್ರೆ ಅವ್ರಿಗೆ ಬಲ್ಕ್ ಅಲ್ಲಿ ಕೊಡಬೇಕಾಗುತ್ತೆ. ಸೊ ಆ ಬಲ್ಕ್ ಅಲ್ಲಿ ಕೊಡಬೇಕು ಅಂತಂದ್ರೆ ನಮ್ಗೆ ಅಷ್ಟೊಂದು ಜಮೀನು ಇರಲ್ಲ ಸರ್. ನಮ್ಮ ಸುತ್ತಮುತ್ತಿನ ರೈತರು ನಮ್ಗೆ ಸಪೋರ್ಟ್ ಮಾಡಿದ್ರೆ ಅದನ್ನ ಬೇಕಾದ್ರೆ ಪೌಡರ್ ನ ಬಲ್ಕ್ ಆಗಿ ಅವ್ರಿಗೆ ಕೊಡುವಂತ ವ್ಯವಸ್ಥೆ ಮಾಡಬಹುದು. ಅಂದ್ರೆ ಗ್ರೂಪ್ ವೈಸ್ ಬೆಳಿಬೇಕಲ್ವಾ? ಸಾಕಷ್ಟು ಜನ ಬೆಳೆದಾಗ ಅದನ್ನ ಕಂಪನಿಗಳು ಬಂದು ತಗೊಳಕ್ಕೆ ಒಂದು ಆಸಕ್ತಿ ತೋರಿಸ್ತಾವಲ್ವಾ? ಈಗ ನೀವು ನುಗ್ಗೆಕಾಯಿಗಾಗಿ ಬೆಳೀತಾ ಇದ್ರಲ್ಲ, ನುಗ್ಗೆ ಇರಲ್ಲ, ಅದರಲ್ಲಿ ಬಂದಂತ ಸೊಪ್ಪನ್ನ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇಲ್ಲ? ಇಲ್ಲ ಸರ್. ಅದ್ರ ಏನಾಗುತ್ತೆ ಅಂತ ಅಂದ್ರೆ, ನುಗ್ಗೆಕಾಯಿಗ್ ಬಿಟ್ಟಾಗ ಈಗ ಸೊಪ್ಪುಗಳು ಹೆಂಗಾಗುತ್ತೆ ಅಂದ್ರೆ, ಮಣ್ಣರ್ತು ಹಳದಿ ಆಗಿ ಹೋಗ್ಬಿಡುತ್ತೆ ಸರ್. ಕಲರ್ ಚೇಂಜ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಆ ತರ ಸೊಪ್ಪು ಇದ್ದಾಗ ಪೌಡರ್ ಮಾಡಕ್ಕೆ ಅನುಕೂಲ ಆಗಲ್ಲ ಸರ್. ನುಗ್ಗೆ ಸೊಪ್ಪಿಗೆ ಅಂತ ಹೇಳಂದೆ ಏನೋ ನಾವು ನುಗ್ಗೆ ಕಟಾವಿಗೆ ಬಿಡದೇನೆ, ಹೂ ಬರೋಕ್ಕಿಂತ ಮುಂಚೆನೆ ಸೊಪ್ಪು ಕಟ್ ಮಾಡಿ ಅದನ್ನ ಡ್ರೈ ಮಾಡಿ ಕೊಟ್ರೆ ತಗೊಂತಾರೆ ಸರ್. ಅಂದ್ರೆ ಅದಕ್ಕಾಗಿಯೇ ಬೆಳೆಯಂತ ತಳಿಗಳೇ ಬೇರೆ, ಬಟ್ ಅಚ್ಚ ಹಸಿರು ಇರ್ಬೇಕಲ್ವಾ? ಹೌದು ಸರ್. ಅಂತ ಒಂದು ನುಗ್ಗೆ ಸೊಪ್ಪನ್ನ ನಾವು ಒಣಗಿಸಿ ಮಾರಾಟ ಮಾಡಿದ್ರೆ ತಗೊಳಕ್ಕೆ ಮುಂದೆ ಬರ್ತಾರಲ್ವಾ? ಹೌದೌದು. ಎಷ್ಟು ಹಾಕಿದ್ರೆ ನೀವು ನುಗ್ಗೆ ಗಿಡ ಅಂತಂದ್ರೆ? ನುಗ್ಗೆ ಗಿಡ ಕೂಡ ನಮ್ದು ಒಂದು 1000 ನುಗ್ಗೆ ಪ್ಲಾಂಟ್ಸ್ ಇದೆ. ಅದೇ ಕಂಡ್ರೆ ನುಗ್ಗೆ ಗಿಡದಲ್ಲಿ ನಾವು ಸ್ಟಾರ್ಟಿಂಗ್ ಚೆನ್ನಾಗಿ ಆದಾಯ ಆಯ್ತು ಸರ್. ಈಗ ಮತ್ತೆ ಈಗ ಶ್ರೀಗಂಧ ಹಾಕಿದ್ರಲ್ಲ, ಈಗ ಎಷ್ಟು ವರ್ಷ ಆಯ್ತು ಅವನ್ನ ಶ್ರೀಗಂಧ ನಾಟಿ ಮಾಡಿ? ಶ್ರೀಗಂಧ ನಾಟಿ ಮಾಡಿ ಇವಾಗ 3.5 ವರ್ಷ ಆಯ್ತು. 3.5 ವರ್ಷ ಅಂದ್ರೆ ಮುಂದೆಲ್ಲ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಶ್ರೀಗಂಧ ಬೆಳೆಯುವಂತ ರೈತರಲ್ವಾ? ಈಗ ಒಳ್ಳೆಯ ಒಂದು ಧಾರಣೆ ನಮ್ಮ ಮಾರ್ಕೆಟ್ ನಲ್ಲಿ ಇದ್ದಾಗ ಅದು ಕಳ್ಳರ ಕಾಟ ಜಾಸ್ತಿ ಇರುತ್ತಲ್ವಾ, ಅದನ್ನೆಲ್ಲ ಯಾವ ರೀತಿ ನೀವು ರಕ್ಷಣೆ ಮಾಡ್ತೀರಾ? ನಾವು ಮುಂದಿನ ದಿನಗಳಲ್ಲಿ ಅದಕ್ಕೆ ಚಿಪ್ ಅಳವಡಿಕೆ ಮಾಡಬಹುದು ಸರ್, ಗಿಡಕ್ಕೆ ಮತ್ತೆ CCTV ಕ್ಯಾಮ್ರಾ ಇದ್ ಮಾಡ್ಕೋಬಹುದು. ಇವಾಗೆಲ್ಲ ಸ್ವಲ್ಪ ಡಿಜಿಟಲ್ ಇದೆ, ಒಂದು ಪ್ಲಾಂಟ್ಸ್ ಗೆ 100 or 150 ಇದ್ ಮಾಡಿದ್ರೆ ಪೇ ಮಾಡಿದ್ರೆ ಒಂದು ಮೈಕ್ರೋ ಚಿಪ್ ಬರುತ್ತೆ ಅದಕ್ಕೆ. ಅದನ್ನೆಲ್ಲ ಇವಾಗ ಡಿಜಿಟಲ್ ತುಂಬಾ ಇದಾಗಿದೆ ಸರ್, ನಮ್ದು ಇದು ಮಾರ್ಕೆಟ್ ಅಲ್ಲೆಲ್ಲ ಆತರ ಎಲ್ಲ ಚಿಪ್ ಸಿಗುತ್ತೆ. ಅದು ಆ ಚಿಪ್ ಅಳವಡಿಕೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಸೇಫ್ಟಿಯಾಗಿ ನೋಡ್ಕೋಬಹುದು ಸರ್. ಈಗ 3.5 ವರ್ಷ ಆಗಿದೆ, ಈಗ ಇನ್ನು ಎಷ್ಟು ವರ್ಷ ಬೇಕು ನೀವು ಆದಾಯ ಕಾಣಬೇಕು ಅಂದ್ರೆ? ಸರ್ ಅದು ನಮ್ಗೆ ಕಟಾವಿಗೆ ಬರಬೇಕು ಅಂದ್ರೆ ಮಿನಿಮಮ್ 15-18 ವರ್ಷ ಬೇಕಾಗುತ್ತೆ ಸರ್. ಅದಾದ ನಂತರ ನಾವು ಎಷ್ಟು ವರ್ಷ ಬಿಟ್ಕೊಂಡ್ರು ಅದು ಆದಾಯ ಆಗ್ತಾನೆ ಇರುತ್ತೆ, ಆದಾಯ ಹೆಚ್ಚಿ ಆಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಕುಂಠಿತ ಆಗಲ್ಲ ಸರ್. ಅಂದ್ರೆ ಮುಂದೆ ಒಂದಲ್ಲ ಒಂದಿನ ಸಾಕಷ್ಟು ಆದಾಯ ತಂದ್ಕೊಡುತ್ತಲ್ವಾ? ಖಂಡಿತ. ಶ್ರೀಗಂಧ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ಡಿಮ್ಯಾಂಡ್ ಹೊರತು ಕಡಿಮೆ ಅಂತೂ ಆಗಲ್ಲ. ಹೌದೌದು. ಈಗ ಮತ್ತೆ ಇದ್ರ ಜೊತೆಗೆ ಇದನ್ನ ಹಾಕಿದ್ವಿ ಅಂತ ಹೇಳಿದ್ರೆ ಪೇರಲ ಅಂತಂದ್ರೆ ಅದು ಎಷ್ಟು ನಾಟಿ ಮಾಡಿದ್ರ ಸಸಿಗಳನ್ನ? ಪೇರ್ಲ 2,000 ಸಸಿ ನಾಟಿ ಮಾಡಿದೀವಿ ಸರ್. ಈಗ ಪೇರ್ಲ ಅಂತಂದ್ರೆ ಅದರಲ್ಲಿ ಯಾವ ತಳಿ ನಾಟಿ ಮಾಡಿದ್ರ? ಅದರಲ್ಲಿ ತೈವಾನ್ ಪಿಂಕ್ ನಾಟಿ ಮಾಡಿದೀವಿ ಸರ್. ನಾವು ಬೇಸಿಕಲಿ ಏನಪ್ಪಾ ಅಂತಂದ್ರೆ ಯಾವುದೇ ಸರ್ಕಾರಿ ಗೊಬ್ಬರವನ್ನ ಹಾಕ್ದೇನೆ ನಾವು ಫಸ್ಟ್ ಡ್ರಂಚಿಂಗ್ ಮಾಡಿ ಗುಂಡಿ ತೆಗೆದಾಗ ಅದಕ್ಕೆ ಎರೆಹುಳು ಗೊಬ್ಬರ, ಕುರಿ ಗೊಬ್ಬರ, ಟೈಕೋಡರ್ಮ, ಸೋಡೋಮನಸ್, ವ್ಯಾಮ್, ಮತ್ತೆ ಪ್ರತಿ ಗುಂಡಿಗೂ ಬೇವಿನ ಎಣ್ಣೆ ಮತ್ತೆ ವಂಗೆ ಹಿಂಡಿ ಈ ತರದ ಎಲ್ಲಾ ಇದನ್ನ ಮಿಶ್ರಣ ಮಾಡಿ ಪ್ರತಿ ಒಂದು ಗುಂಡಿಗೂ ಒಂದೊಂದು ಪುಟ್ಟಿ ತರ ಹಾಕಿ ಅವಾಗ ಸಸಿ ಪ್ಲಾಂಟೇಶನ್ ಮಾಡಿದ್ವಿ ಸರ್. ಉದ್ದೇಶ ಏನು? ಇದ್ರ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ನಾವು ಸ್ಟಾರ್ಟಿಂಗ್ ಬರುವಾಗ್ಲೇ ಗಿಡ ಬರುವಾಗ್ಲೇ ದಷ್ಟಪುಷ್ಟವಾಗಿ ಆರ್ಗ್ಯಾನಿಕ್ ಆಗಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ತರ ಮಾಡಿದ್ವಿ ಸರ್. ಈ ತರ ಮಾಡೋದ್ರಿಂದ ನಮ್ದು ಫಸ್ಟ್ ಹಾರ್ವೆಸ್ಟ್ ಅಲ್ಲಿ ಒಂದು ಪೇರು ಬಂದ್ಬಿಟ್ಟು 800 ಗ್ರಾಮ್ ತನಕ ಬಂತು ಸರ್. ಒಳ್ಳೆ ಸೈಜ್ ಬಂದಿದೆ. ಕೆಮಿಕಲ್ ನಾವು ಪ್ಲಾಂಟೇಶನ್ ಕೊಟ್ಟವ್ರಿಗೆ ಕೂಡ ನಮ್ದು ಫೋಟೋಸ್ ಇದು ವಿಡಿಯೋಸ್ ಎಲ್ಲ ಹಾಕಿದ್ವಿ. ಅವರು ನಮ್ದು ಫೋಟೋಸ್ ವಿಡಿಯೋಸ್ ನೋಡ್ಕೊಂಡು ಅವರು ಚೆನ್ನಾಗಿ ಪ್ಲಾಂಟ್ಸ್ ಗಳನ್ನ ಸೇಲ್ ಮಾಡ್ಕೊಂಡ್ರು ಸರ್. ಈ ತರ ಆರ್ಗ್ಯಾನಿಕ್ ಮಾಡಿದ್ರು ಈ ತರ ಇಳುವರಿ ಬರುತ್ತೆ ಅಂತ ಹೇಳಂದು. ನಮ್ದು ಫಸ್ಟ್ ಟೈಮ್ ಪೇರು ನಾವು ಬೆಳೆ ಬೆಳೆದಿದ್ದು ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಎಲ್ಲ ನಮ್ಮ ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿ ಫಸ್ಟ್ ಟೈಮ್ 2022 ನಮಗೆ ಸ್ವತಂತ್ರ ದಿನಾಚರಣೆಯಲ್ಲಿ ಪ್ರಗತಿಪರ ರೈತರು ಅಂತ ಹೇಳಿ ಫಸ್ಟ್ ಅವಾರ್ಡ್ ಕೊಟ್ರು ಸರ್. ಯಾವ ಇಲಾಖೆಯಿಂದ? ತೋಟಗಾರಿಕೆ ಇಲಾಖೆಯಿಂದ. ತೋಟಗಾರಿಕೆ ಇಲಾಖೆಯವರು ಕೊಟ್ಟರಲ್ಲ ನಿಮಗೆ ಪ್ರಶಸ್ತಿಯನ್ನ, ಅವಾಗ ಏನನ್ಸ್ತು ನಿಮಗೆ? ತುಂಬಾ ಖುಷಿ ಆಯ್ತು ಸರ್. ನಮ್ಮ ರೈತರು ಜೀವನದಲ್ಲಿ ಹೆಸರು ಈ ತರನು ಮಾಡಬಹುದು, ಹೆಸರು ಮಾಡಬಹುದು, ಆಮೇಲೆ ಹಣ ಮಾಡ್ಲಿಕ್ಕೂ ಅವಕಾಶ ಇದೆ. ಅದಾದ ನಂತರ ನಮ್ಗೆ ತಾಲೂಕು ಮಟ್ಟದಲ್ಲಿ ಆತ್ಮ ಯೋಜನೆಯವರು ಕೂಡ ಅವರು ಫಸ್ಟ್ ನಮ್ಮ ಬೆಳೆ ಎಲ್ಲ ನೋಡಿ ಅವರು ಒಂದು ಅವಾರ್ಡ್ ಕೊಟ್ರು ಸರ್. ಅದಾದ್ಮೇಲೆ ಡಿಸ್ಟಿಕ್ಟ್ ಲೆವೆಲ್ ಅಲ್ಲಿ ಆತ್ಮ ಯೋಜನೆಯಿಂದನೂ ಅವಾರ್ಡ್ ಆಯ್ತು. ಅದಾದ್ಮೇಲೆ ವಿಕೆ ಸೂಪರ್ ಸ್ಟಾರ್, ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ಅವರು ಕೂಡ ನಮ್ಮವೆಲ್ಲ ನೋಡಿ ನಮ್ಮ ಬೆಳೆ ಬೆಳೆದಿರ್ತಕ್ಕಂಥದ್ದು, ಆಮೇಲೆ ನಾವು ಗೋಮಯ ಉತ್ಪನ್ನಗಳು ಮಾಡಿರೋದು ನೋಡಿ ಅವರು ಕೂಡ ಡಿಸ್ಟಿಕ್ಟ್ ಲೆವೆಲ್ ಅಲ್ಲಿ ಅವಾರ್ಡ್ ಕೊಟ್ರು ಸರ್. ಅಂದ್ರೆ ಈ ತರ ಪ್ರಶಸ್ತಿ ಸಿಕ್ಕಾಗ ಇನ್ನೂ ನಮಗೆ ಉತ್ಸಾಹ ಬರುತ್ತಲ್ಲ, ಕೃಷಿಯಲ್ಲಿ ಇನ್ನೂ ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಬೇರೆ ಬೇರೆ ಸಾಧನೆ ಮಾಡಬೇಕು ಅಂತ ಹೇಳಿ ನಮಗೂ ಒಳ್ಳೆ ಹುಮ್ಮಸ್ಸು ಬರುತ್ತೆ ಸರ್. ಈಗ ಎಲ್ಲೋ ಒಂದ್ ಕಡೆ ಈಗ ಪ್ರಶಸ್ತಿ ಅಂದ್ರೆ ಬರೀ ನಮಗೆ ಖುಷಿ ತಂದ್ಕೊಡೋದಲ್ಲ, ನಮ್ಮನ್ನ ಇನ್ನೂ ಮೇಲ್ಮಟ್ಟಕ್ಕೆ ಬೆಳೆಸುವಂತ ಒಂದು ಅವಕಾಶ ಆ ಪ್ರಶಸ್ತಿಗಳೆಲ್ಲ ಇದೆ ಅಲ್ವಾ? ಹೌದು ಸರ್. ಈಗ ನೀವ್ ಹೇಳಿದ್ರ ಯಾವ್ದು ರಾಸಾಯನಿಕ ಒಂದು ಗೊಬ್ಬರಗಳನ್ನ ಔಷಧಿಗಳನ್ನ ನಾವು ಬಳಸಲ್ಲ ನಮ್ಮ ಒಂದು ಸಮಗ್ರ ಕೃಷಿಯಲ್ಲಿ ಅಂತ ಹೇಳಿದ್ರ, ಈಗ ಪೋಷಕಾಂಶಗಳ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದೀರ ಇಷ್ಟೆಲ್ಲ ಬೆಳೆಗಳಿಗೆ? ಮೊದಲನೇದಾಗಿ ನಾವು ಏನಪ್ಪಾ ಅಂತಂದ್ರೆ ಇದು ಜೀವಾಮೃತ, ಗೋಕೃಪಾಮೃತ, ಡಿಕಂಪೋಸರ್, ಮತ್ತೆ ವರ್ಮಿ ವಾಶ್, ಮತ್ತೆ ವಂಗೆ ಬೀಜ, ಮತ್ತೆ ಬೇವಿನ ಬೀಜ ಅನ್ನ ಗೋಮೂತ್ರದಲ್ಲಿ ಅದನ್ನ ಒಂದು ವಾರನೇ ಇಟ್ಟು ಅದನ್ನ ಸ್ಪ್ರೇ ಮಾಡ್ತೀವಿ ಸರ್ ಕೀಟನಾಶಕವಾಗಿ. ಇದೇನು ಗೋಕೃಪಾಮೃತ, ಜೀವಾಮೃತ, ಡಿಕಂಪೋಸರ್, ವರ್ಮಿ ವಾಶ್ ಇವೆಲ್ಲ ಗ್ರೋತ್ ಪ್ರಮೋಟರ್ ಆಗಿ ವರ್ಕ್ ಮಾಡುತ್ತೆ ಸರ್ ನಮಗೆ. ಈಗ ಜೈವಿಕವಾಗಿ ನೀವು ಜೈವಿಕ ಔಷಧಿಗಳನ್ನ ತಯಾರು ಮಾಡಿಕೊಳ್ತೀರಾ, ಜೊತೆಗೆ ಈಗ ಜೀವಾಮೃತ ಈ ತರ ಎಲ್ಲ ಪೋಷಕಾಂಶಗಳ ರೂಪದಲ್ಲಿ ಆ ತರ ಮಾಡಿ ಕೊಡ್ತಾ ಇದೀರಾ? ಪೋಷಕಾಂಶಗಳು ಸಿಗಬೇಕು ಅಂದ್ರೆ ಫಿಶ್ ಅಮಿನೋ ಆಸಿಡ್, ಆಮೇಲೆ ನಮ್ಗೆ ಏನಪ್ಪಾ ಅಂತಂದ್ರೆ ನಮ್ಮ ಗುರುಗಳು ಹೇಳಿದ್ದು ಒಂದು ವಿಡಿಯೋ ಏನಂದ್ರೆ ಈ ಪಾರಿವಾಳ ಈ ತರದ ಪಕ್ಷಿಗಳು ಎಲ್ಲಿ ಸತ್ತಿರುತ್ತಲ್ಲ ಆ ಸತ್ತಿರ್ತಕ್ಕಂತ ಪಕ್ಷಿಗಳನ್ನ ತಗೊಂಬಂದು ನಾವು ಗೋಮೂತ್ರದಲ್ಲಿ ನೆನೆ ಇಟ್ಟು ಸುಮಾರು ಒಂದು ತಿಂಗಳು ಅದನ್ನು ಬಿಟ್ಟು ಇದನ್ನ ಮಾಡಿದ್ರೆ ಅದರಲ್ಲಿ ಎಲ್ಲಾ ಗೋಮೂತ್ರದಲ್ಲಿ ಅದರ ಪಕ್ಷಿಯಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಹೀರ್ಕೊಂಡಿರುತ್ತೆ, ಅದನ್ನು ನಾವು ಡ್ರಿಂಚಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಸರ್. ಆತರ ಪ್ರಯತ್ನ ಕೂಡ ಮಾಡ್ತಾ ಇದೀವಿ. ಆಮೇಲೆ ನಾವು ಏನಪ್ಪಾ ಅಂತಂದ್ರೆ ಇನ್ನೊಂದು ಈಗ ದೇಶೀಯ ಹಸುವಿನ ಸಂರಕ್ಷಣೆ ಮಾಡಬೇಕು, ಇದ್ರ ಜೊತೆ ಜೊತೆಗೆ ನಮಗೆ ಈಗ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ, ರೈತನ ಬೆನ್ನೆಲುಬು ಯಾರಪ್ಪ ಅಂತಂದ್ರೆ ಖಂಡಿತವಾಗಿ ಹೇಳ್ಕೋಬಹುದು ದೇಶದ ಬೆನ್ನೆಲುಬು ನಮ್ಮ ದೇಶೀಯ ಹಸುಗಳು ಅಂತ ಹೇಳಿ ಸರ್. ಯಾಕಂದ್ರೆ ದೇಶೀಯ ಹಸುಗಳು ಇಲ್ದೇನೆ ನಾವು ವ್ಯವಸಾಯ ಮಾಡೋಕೆ ಸಾಧ್ಯನೇ ಇಲ್ಲ ಸರ್. ಆ ಉದ್ದೇಶದಿಂದ ನಾವು ದೇಶೀಯ ಹಸುವಿನ ಸಂರಕ್ಷಣೆ ಮಾಡಬೇಕು, ಆಮೇಲೆ ಆ ದೇಶೀಯ ಹಸುವಿನ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳಿಗೆ ಮಾತ್ರ ಸಾಕದೇನೆ ಅದರಿಂದ ಬರ್ತಕ್ಕಂಥ ಗೋಮಯದಿಂದ ನಾವು ಕೆಲವೊಂದು ಉಪ ಉತ್ಪನ್ನಗಳನ್ನ ಮಾಡಿದೀವಿ ಸರ್. ಆ ಉಪ ಉತ್ಪನ್ನಗಳು ಯಾವ್ದಾವ್ದಪ್ಪ ಅಂತ ಅಂದ್ರೆ ದೀಪ ಮಾಡಿದೀವಿ, ಮತ್ತೆ ಸಾಬೂನ್ ಮಾಡಿದೀವಿ, ಸಾಂಬ್ರಾಣಿ ಕಪ್ಸ್ ಮಾಡಿದೀವಿ, ಬಾಗಿಲು ತೋರಣ ಮಾಡಿದೀವಿ. ಈ ತರ ಒಟ್ಟು ನಾವು 17-18 ಪ್ರೊಡಕ್ಟ್ ಮಾಡಿದೀವಿ ಸರ್. ನಾವು ಮುಂದಿನ ದಿನಗಳಲ್ಲಿ ಗುಡ್ ಮಾರ್ನಿಂಗ್ ಟು ಗುಡ್ ನೈಟ್ ಅಂದ್ರೆ ಬೆಳಗ್ಗೆ ನಾವು ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋ ತನಕ ಏನೇನು ಗೋಮಯದಿಂದ ಬಳಸಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಪ್ರಾಡಕ್ಟ್ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದೀವಿ ಸರ್. ಅಂದ್ರೆ ಈ ಒಂದು ಗೋಮಯದಿಂದ ಅಂದ್ರೆ ಇಷ್ಟೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಿದ್ರಲ್ಲ, ಈಗ ಇವನ್ನೆಲ್ಲ ಮಾರಾಟ ಮಾಡ್ತಾ ಇದ್ರ? ಹೌದು ಸರ್, ನಮ್ಮ ಭಾಗದಲ್ಲಿ ಶನಿವಾರ ಸಂತೆ ನಡೀತದೆ, ಟಿ ಕೆ ವಿಕೆಲ್ ಶನಿವಾರ ಸಂತೆ ನಡೀತದೆ. ಆಮೇಲೆ ಅಲ್ಲಿ ಅಲ್ಲಿ ಪ್ರೋಗ್ರಾಮ್ಗಳು ನಡೀತಾ ಇರ್ತದೆ, ಅಲ್ಲೆಲ್ಲ ಪ್ರೋಗ್ರಾಮ್ ನಡೆದಾಗ ಅಲ್ಲೆಲ್ಲ ಮಾರಾಟ ಮಾಡ್ತಾ ಇದೀವಿ. ಈಗ ನಾವು ಟ್ರಯಲ್ ಅಂಡ್ ಎರರ್, ಇಷ್ಟು ದಿನ ಏನಪ್ಪಾ ಅಂದ್ರೆ ಟ್ರಯಲ್ ಅಂಡ್ ಎರರ್, ಅದರಿಂದ ಹೇಗೆ ಉಪಯೋಗ ಆಗುತ್ತೆ ಏನು ಅಂತೇಳಿ ನೋಡ್ತಾ ಇದ್ವಿ. ಇವಾಗ ಅದು ಆಲ್ಮೋಸ್ಟ್ ಆಲ್ ಸಕ್ಸಸ್ಫುಲ್ ಆಗಿದೆ ಸರ್. ಅದು ಮುಂದಿನ ದಿನಗಳಲ್ಲಿ ಅದನ್ನ ಆನ್ಲೈನ್ ಮಾರ್ಕೆಟ್ ಅಲ್ಲಿ ಟೈ ಅಪ್ ಮಾಡಿಕೊಂಡು ಆನ್ಲೈನ್ ಮಾರ್ಕೆಟ್ ಅಲ್ಲಿ ಅದನ್ನ ಸೇಲ್ ಮಾಡ್ಬೇಕಂತ ಪ್ಲಾನ್ ಇಟ್ಕೊಂಡಿದ್ವಿ ಸರ್. ಹೀಗೆಲ್ಲ ಮಾಡಿದ್ರಲ್ಲ ನೀವು ದೇಶೀಯ ತಳಿಯ ಸಗಣಿಯಿಂದ ಈಗ ದೀಪ ಮಾಡಿದ್ರ, ಸಾಬೂನ್ ಮಾಡಿದ್ರ, ಇವನ್ನೆಲ್ಲ ಗ್ರಾಹಕರು ಯಾರು ಒಪ್ತಾರ ತಗೊಳಕ್ಕೆ? ಇವತ್ತಿನ ದಿನಗಳಲ್ಲಿ ಒಪ್ತಾ ಇದಾರೆ ಸರ್. ಸ್ವಲ್ಪ ಜನಗಳು ಏನು ಆರೋಗ್ಯದ ಮೇಲೆ ತುಂಬಾ ಕಾನ್ಸಂಟ್ರೇಷನ್ ಮಾಡ್ತಾ ಇದಾರೆ ಸರ್. ಇಷ್ಟು ದಿನ ಎಲ್ಲ ದುಡ್ಡು ದುಡ್ಡು ದುಡ್ಡು ಅಂತಂದು ದುಡ್ಡಿನಿಂದ ಹೋಗ್ತಾ ಇದ್ರು, ಹಂಗಂತ ಹೇಳಿ ಈಗೇನು ದುಡ್ಡಿಂದ ಹೋಗೋದು ಬಿಟ್ಟಿಲ್ಲ. ಬಟ್ ಆದ್ರೂ ಆರೋಗ್ಯಕ್ಕೆ ಇವಾಗ ಸ್ವಲ್ಪ ಒತ್ತು ಕೊಡ್ತಾ ಇದಾರೆ ಜನಗಳು. ಏನಪ್ಪ ಆಗುತ್ತೆ ಅಂತಂದ್ರೆ, ಇವಾಗ ನಾವು ಬೆಳಗ್ಗೆ ಎದ್ದಾಗ ಬ್ರಷ್ ಹಿಡ್ಕೊಂಡು ಟೂತ್ ಪೇಸ್ಟ್ ಹಾಕೊಂಡಾಗ ಅದರಲ್ಲಿ ಒಂದು ಕಂಟೆಂಟ್ ಕೂಡ ನಮಗೆ ಕ್ಯಾನ್ಸರ್ ಕಾರಕ ಅಂತಂದೇಳಂದು ಪ್ರೂವ್ ಆಗಿದೆ ಸರ್. ಅಂದ್ರೆ ಅಷ್ಟೊಂದು ಕೆಮಿಕಲ್ ಇದೆ, ಕೆಮಿಕಲ್ ಆರೋಗ್ಯಕ್ಕೆ ಹಾನಿಕರವಾದ ಕೆಮಿಕಲ್ಸ್ ಅದರಲ್ಲಿ ಇದೆ ಅಂತ ಹೇಳಿದ್ರ? ಹೌದು ಸರ್, ಇದೆ ಸರ್. ಮಸ್ಕಿಟೋ ಕಾಯಿಲ್ಸ್ ಏನ್ ಲಿಕ್ವಿಡ್ ಆಗ್ಲಿ, ಆಮೇಲೆ ಪೇಪರ್ಸ್ ಆಗ್ಲಿ, ಆಮೇಲೆ ಕಾಯಿಲ್ಗಳು ಬರ್ತಲ್ಲ ಅದನ್ನೆಲ್ಲ ಯೂಸ್ ಮಾಡ್ತಾರಲ್ಲ, ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಇವಾಗ ನಾವು ಹಿಂದಿನ ಕಾಲದಲ್ಲೆಲ್ಲ ನೋಡ್ತಾ ಇದ್ವಿ ಕ್ಯಾನ್ಸರ್ ಹೇಗ್ ಬರುತ್ತೆ ಅಂದ್ರೆ ತಂಬಾಕು ಸೇವನೆ ಮಾಡೋದ್ರಿಂದ ಅಥವಾ ಸಿಗರೇಟ್ ಸೇದೋದ್ರಿಂದ, ಈ ತರ ಮದ್ಯಪಾನ ಮಾಡೋದ್ರಿಂದ ಈ ತರ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತಂದೇಳಂದು ತಿಳ್ಕೊಂಡಿದ್ವಿ ಸರ್. ಆದ್ರೆ ಅದರಿಂದ ಮಾತ್ರ ಕ್ಯಾನ್ಸರ್ ಬರದೇನೆ ಈ ತರ ಪ್ರಾಡಕ್ಟ್ಗಳು ಕೆಮಿಕಲ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಂದು ಹೇಳಕ್ ಇಷ್ಟಪಡ್ತಾ ಇದೀನಿ ಸರ್. ಹೌದು, ಈಗ ಯಾವ್ದು ದುಶ್ಚಟ ಇಲ್ಲದೆ ಇರತಕ್ಕಂತವ್ರಿಗೆ ಸಾಕಷ್ಟು ಜನಕ್ಕೆ ಬಂದಿದೆಯಲ್ಲ ಕ್ಯಾನ್ಸರ್ ಅಲ್ವಾ? ಹೌದೌದು. ಅಂದ್ರೆ ಎಲ್ಲೇ ಒಂದ್ ಕಡೆ ನಾವು ಸಾಕಷ್ಟು ಕೆಮಿಕಲ್ ಗಳನ್ನ ಬಳಕೆ ಮಾಡೋದ್ರಿಂದ ಈಗ ಇಷ್ಟೆಲ್ಲ ಒಂದು ಅನಾಹುತಕ್ಕೆ ಕಾರಣ ಅಂತ ಹೇಳ್ಬೋದಲ್ವಾ? ಹೌದು ಹೌದು. ಈಗೆಲ್ಲ ಈ ಒಂದು ದೇಶೀಯ ತಳಿಯ ಒಂದು ಗೋಮಯದಿಂದ ಇಷ್ಟೆಲ್ಲ ಉತ್ಪನ್ನಗಳನ್ನ ಮಾಡಿದಿರಲ್ಲ, ಅಂದ್ರೆ ಇವನ್ನೆಲ್ಲ ಎಲ್ಲಿ ಕಲ್ತ್ಕೊಂಡಿರ ಮಾಡೋದು, ತರಬೇತಿ ಎಲ್ಲಿ ನಿಮಗೆ ಸಿಕ್ತು? ಮೊದಲನೇದಾಗಿ ನಾವು ಬೇರೆ ಯುವಕರ ತರ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಕುತ್ಕೊಂಡು ನಾವು ಸಮಯ ವ್ಯರ್ಥ ಮಾಡ್ದೇನೆ. ನಮ್ಗೆ ಯಾವ ಉಪಯೋಗ ಇದೆ ಅನ್ನೋದನ್ನ ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು, ನಮ್ಗೆ ಇವಾಗ ಏನ್ ಬೇಕು, ನಮ್ಗೆ ಒಂದು ಕಲಿಕೆ ಒಬ್ರು ಗುರುಗಳು ಬೇಕು ನಮ್ಗೆ. ಹೌದು, ಗುರುಗಳು ನಮ್ಗೆ ಹೆಂಗ್ ಬೇಕು ಅಂತಂದ್ರೆ, ಇವತ್ತಿನ ದಿನಮಾನಗಳಲ್ಲಿ ನಾವು ಒಂದು ಮೊಬೈಲ್ ತಗೊಂಡು ಏನಾದ್ರೂ ನಾವು ಇಂಟರ್ನೆಟ್ ಓಪನ್ ಮಾಡ್ಕೊಂಡು ಸರ್ಚ್ ಮಾಡಿದ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಸರ್. ಹೌದು, ನಾವು ಮೊದಲನೇದಾಗಿ ಶುರು ಮಾಡಿದ್ದು ನಾವು ಗೋಮಯದಿಂದ ದೀಪ ಮಾಡ್ಬೇಕು ಅಂತೇಳಿ ಶುರು ಮಾಡಿದ್ವಿ ಸರ್. ಫಸ್ಟ್ನೇದು ಗೋಮಯದಿಂದ ದೀಪ ಮಾಡಿದ್ವಿ, ತುಂಬಾ ಚೆನ್ನಾಗಿ ಸೇಲ್ ಆಯ್ತು. ದೀಪ ಸಂಜೀವಿನಿ ಕಾರ್ಯಕ್ರಮಗಳಲ್ಲೆಲ್ಲ ದೀಪಾವಳಿ ಟೈಮಲ್ಲೆಲ್ಲ ತುಂಬಾ ಚೆನ್ನಾಗಿ ಸೇಲ್ ಆಯ್ತು. ನಮ್ಗೆ ಬೇರೆ ಬೇರೆ ಇಲಾಖೆಯವರು ಕೂಡ ನಮ್ಗೆ ತುಂಬಾ ಸಹಾಯ ಮಾಡಿದ್ರು. ಫಸ್ಟ್ ಟೈಮ್ ದೀಪ ಮಾಡಿ ಸೇಲ್ ಮಾಡಿದ್ವಲ್ಲ, ಅವಾಗ ನಮ್ಗೆ ಅನಿಸ್ತು ಓ ಇದ್ರಲ್ಲೂ ಇದೆ, ಇದಕ್ಕೂ ಬೇಡಿಕೆ ಇದೆ ಅಂತಂದೇಳಂದು, ಅದಾದ ನಂತರ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳನ್ನೆಲ್ಲ ಹೆಂಗ್ ಮಾಡಬಹುದು ಏನು ಅಂತಂದೇಳಂದು ಟ್ರಯಲ್ ಅಂಡ್ ಎರರ್ ಅಲ್ಲಿ. ಈಗ ಒಬ್ರು ಯಾರೋ ಏನು ಹೇಳ್ತಾರೆ ಅಂತಂದ್ರೆ ಅದು ಅಷ್ಟೇ ಮಾಡ್ದೇನೆ. ಈಗ ಯಾವ ಐಟಮ್ ಎಷ್ಟು ಪರ್ಸೆಂಟ್ ಹಾಕ್ಬೇಕು ಅಂತ ಯಾರು ಸಂಕ್ಷಿಪ್ತವಾಗಿ ವಿವರಣೆ ಮಾಡಲ್ಲ ಸರ್. ಅವಾಗ ಯಾವ ಐಟಮ್ ಎಷ್ಟು ಹಾಕ್ಬೇಕು, ಅದಕ್ಕೆ ಯಾವ್ದನ್ನ ಎಷ್ಟು ಹಾಕಿದ್ರೆ ಅದು ಕರೆಕ್ಟ್ ಆಗಿ ಸುಡುತ್ತೆ, ಯಾವ್ದು ಎಷ್ಟು ಹಾಕಿದ್ರೆ ಅದು ಗಟ್ಟಿ ಆಗುತ್ತೆ, ಆತರ ಟ್ರಯಲ್ ಅಂಡ್ ಎರರ್ ನಾವು ಸುಮಾರು ಒಂದು 10% 20% ಹೊರಗಿಂದ ನೋಡಿ ಇನ್ನ 80% 90% ನಾವೇ ಇದರಲ್ಲಿ ಏನೇನು ಹಾಕ್ಬೋದು ತೆಗಿಬಹುದು ಹಾಕ್ಬೋದು ತೆಗಿಬಹುದು ಅಂತಂದೇಳಂದು ನೋಡ್ಕೊಂಡು ಪ್ರಯತ್ನ ಪಟ್ಟಿದೀವಿ ಸರ್. ಅದಾದ ನಂತರ ಕೆಲವೊಂದು ಐಟಮ್ಗಳನ್ನೆಲ್ಲ ನಾವು ಕನ್ನೇರಿ ಮಠಕ್ಕೆ ಸುಮಾರು ಒಂದು ಈಗ 6-7 ತಿಂಗಳಾಯ್ತು ಸರ್, ಅವಾಗ ಹೋಗಿ ಒಂದು ವಾರ ಅಲ್ಲಿ ಇದ್ದು ಕೆಲವೊಂದು ತರಬೇತಿ ತಗೊಂಡು ಬಂದಿದೀವಿ ಸರ್. ಅಂದ್ರೆ ಇವೆಲ್ಲ ಉತ್ಪನ್ನಗಳು ಮಾಡಿದ್ರಲ್ಲ ನೀವು ಗೋಮಯದಿಂದ, ಒಂದೊಂದು ಇದಕ್ಕೂ ಒಂದೊಂದ್ ತರ ನೀವು ರೇಟ್ ನಿಗದಿ ಮಾಡಿರ್ತೀರ? ಹೌದು ಸರ್, ಇವಾಗ ದೀಪಕ್ಕೆ ಒಂದು ರೇಟ್ ಫಿಕ್ಸ್ ಮಾಡಿರಿ, ತೋರಣ ಮಾಡಿದ್ರಿ ಬಾಗಲ್ ತೋರಣ. ಹೌದು ಸರ್, ಅದು ಒಂದಡಿಗೆ 100 ರೂಪಾಯ್ದಂಗೆ ಅಂದ್ರೆ, ಈಗ ಕೆಲವೊಬ್ರು ಬಾಗಿಲು 5 ಅಡಿ ಇರುತ್ತೆ, ಕೆಲವೊಬ್ರು 3 ಅಡಿ ಇರುತ್ತೆ. ನಾವು ಎಲ್ಲಾದ್ರೂ ಮಾರ್ಕೆಟ್ ಅಲ್ಲಿ ಹೋಗಿರ್ತೀವಲ್ಲ ಸರ್, ನಮ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಅವ್ರಿಗೆ ಇಂಟ್ರೆಸ್ಟ್ ಇರತಕ್ಕಂತ ಜನಗಳು ಏನ್ ಮಾಡ್ತಾರೆ, ನಮ್ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಮ್ಗೆ 5 ಅಡಿ ತೋರಣ ಬೇಕು ಅಂತ, ಇಲ್ಲ 3 ಅಡಿ ಬೇಕು, ಈ ತರ ಎಷ್ಟ್ ಅಡಿದ್ ಬೇಕು ಅಂತಂದ್ರೆ ಹೇಳ್ತಾರೆ ಅಷ್ಟು ಅಡಿದ್ ಮಾಡ್ಕೊಡ್ತಾ ಇದ್ದೀವಿ. ಅಂದ್ರೆ ಈ ತರ ಉತ್ಪನ್ನಗಳನ್ನ ಮಾಡ್ಲಿಕ್ಕೆ ಅಂದ್ರೆ ನಿಮಗೇನು ಹೆಚ್ಚು ಖರ್ಚಿಲ್ಲ ಅನ್ಸುತ್ತೆ? ನಮ್ದೇ ಗೋಮಯ ಆಗಿರೋದ್ರಿಂದ ಹೆಚ್ಚಿಗೆ ಖರ್ಚಿಲ್ಲ ಸರ್. ನಾವು ಮುಂದಿನ ದಿನಮಾನಗಳಲ್ಲಿ ಈಗ ದೊಡ್ಡ ಪ್ರಮಾಣದಲ್ಲಿ ಇದನ್ನ ಬೆಳಿಬೇಕು ಅಂದ್ರೆ ಅಷ್ಟೇ ಪ್ರಮಾಣದಲ್ಲಿ ನಾವೇ ಹಸುಗಳನ್ನ ಸಾಕೊಂಡು ನಾವೇ ಅದನ್ನೆಲ್ಲ ಗೋಮಯನ ತಗೊಂಡು ಮಾಡೋಕೆ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತಂದೇಳಂದು, ನಮ್ಮ ಸುತ್ತಮುತ್ತಿನ ಭಾಗದಲ್ಲಿ ಇರ್ತಕ್ಕಂತ ರೈತರಿಗೆ ಆದಷ್ಟು ನಮ್ಮ ವತಿಯಿಂದ ದೇಶಿ ಹಸುಗಳನ್ನ ಅತಿ ಕಡಿಮೆ ಬೆಲೆಗೆ ಅವ್ರ ಮನೆ ಬಾಗಿಲು ಮುಡಿಸ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಅವ್ರಿಗೆ ಕೊಟ್ಟಂತ ರೈತರಿಗೆ ನಮ್ಮ ಹಸುಗಳಿಂದ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳದ್ದು ಬಳಕೆ ಮಾಡಿಕೊಂಡು ಏನು ಪ್ರತಿದಿನ ಹಸು ಗೋಮಯ ಹಾಕಿರುತ್ತಲ್ಲ ಆ ಗೋಮಯನ ಅವ್ರು ನಮಗೆ ಡ್ರೈ ಮಾಡಿ ಕೊಟ್ರೆ ನಾವು ಒಂದು ಕೆಜಿಗೆ 20 ರೂಪಾಯಿದಂಗೆ ರೈತರ ಹತ್ರ ಪರ್ಚೇಸ್ ಮಾಡ್ತೇವೆ. ಅಂದ್ರೆ ಅವ್ರಿಗೂ ಆದಾಯ ಬರುತ್ತೆ ಇದರಿಂದ. ಅವರು ಇಷ್ಟೆಲ್ಲ ಪ್ರೊಡಕ್ಟ್ಸ್ ಮಾಡಕ್ಕೆ ಆಗಲ್ಲ ಅಂತ ನಂದವರು ಹಸುವಿನ ಸಗಣಿನ ಒಣಗಿಸಿ ನಮಗೆ ಕೊಟ್ರೆ ನಾವು ಒಂದು ಕೆಜಿಗೆ 20 ರೂಪಾಯಿದಂಗೆ ಅವ್ರ ಹತ್ರ ತಗೋಬೇಕು ಅಂತ ಹೇಳಂತ ಪ್ಲಾನ್ ಮಾಡ್ತಾ ಇದೀವಿ ಸರ್. ಈಗ ನೀವು ಈಗ ದೇಶೀಯ ತಳಿ ಹಸುಗಳು ಅಂತಂದ್ರೆ ಯಾವ ತಳಿಯ ಹಸುಗಳನ್ನ? ಮಲ್ನಾಡ್ ಗಿಡ್ಡ ಹಸುಗಳನ್ನ ಸಾಕಿದೀವಿ. ಈಗ ಎಲ್ಲೇ ಒಂದ್ ಕಡೆ ನಿಮ್ಗೆ ಈ ತರ ಗೋಮಯದಿಂದ ಉತ್ಪನ್ನಗಳನ್ನು ಮಾಡಬಹುದು, ಜೊತೆಗೆ ನಿಮ್ಮ ಒಂದು ಸಾವಯವ ಕೃಷಿಗೆ ಸಾಕಷ್ಟು ಅದರಿಂದ ಉಪಯೋಗ ಇದೆ ಅಂತ ಹೇಳಿದ್ರ ಅಲ್ವಾ? ಹೌದು ಸರ್. ಈಗ ನಿಮ್ಮ ಒಂದು ಸಮಗ್ರ ಕೃಷಿಯಲ್ಲಿ ಈಗ ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳಿ ಸರ್. ನಾವು ಕಳೆಗಳನ್ನ ಯಾವ್ದೇ ತರದ ಟ್ಯಾಕ್ಟ್ರೆ ಮತ್ತೆ ಏನು ದೊಡ್ಡ ಭಾರವಾದಂತ ಉಳುಮೆ ಪದಾರ್ಥಗಳನ್ನ ಬಳಸದೆ ಆದಷ್ಟು ಕಳೆನ ನಾವು ನಿರ್ವಹಣೆ ಮಾಡೋದಕ್ಕೋಸ್ಕರ ಬ್ರಷ್ ಕಟ್ರ್ ಯೂಸ್ ಮಾಡ್ತಾ ಇದೀವಿ ಸರ್. ಬ್ರಷ್ ಕಟ್ರ್ ಅದು ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ನಮ್ಗೆ ಸುಮಾರು ಒಂದು 1.5-2 ಅಡಿ ಹೈಟ್ ಬರ್ಬೇಕು ಸರ್ ನಮ್ದು ಕಳೆಗಳು. 1.5-2 ಅಡಿ ಹೈಟ್ ಬಂದಾಗ ಅದನ್ನ ನಾವು ಕಟಾವು ಮಾಡಿ ಅಲ್ಲೇ ಮಲ್ಚಿಂಗ್ ಮಾಡಿಬಿಡ್ತೀವಿ ಸರ್. ಅದು ಕೂಡ ನಮ್ಗೆ ಏನು ಬ್ರಷ್ ಕಟರ್ ಅಲ್ಲಿ ಹೊಡೆಯುವಾಗ ಕಳೆ ನಿರ್ವಹಣೆ ಆಗುತ್ತೆ ಒಂದು, ಅದಾದ್ಮೇಲೆ ಅದೇ ಕಳೆಗಳು ಅಲ್ಲೇ ಬಿದ್ದು ಕೊಳತು ಅಲ್ಲೇ ಗೊಬ್ಬರನೂ ಆಗುತ್ತೆ. ಹಸಿರೆಲೆ ಗೊಬ್ಬರ ಆಗುತ್ತೆ. ಹೌದು, ನಮ್ಮಲ್ಲೇ ಸಿಗುವಂತ ತ್ಯಾಜ್ಯಗಳಿಂದ ನಾವು ಗೊಬ್ಬರ ಮಾಡಿಕೊಂಡಾಗ ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಲಿಕ್ಕೆ ಅವಕಾಶ ಇದೆ ಅಲ್ವಾ? ಹೌದು ಸರ್, ಖಂಡಿತ ಇದೆ. ಈಗ ಭಾರವಾದ ಈ ಟ್ರ್ಯಾಕ್ಟರ್ ಈ ತರದ್ದು ಉಳುಮೆ ಮಾಡುವಂತ ಸಾಧನಗಳು ನಮ್ಮ ಜಮೀನಲ್ಲಿ ಓಡಾಡಿಸಿದಾಗ ಏನಾಗುತ್ತೆ ಅಂತಂದ್ರೆ ಸುಮಾರು ಒಂದು ಟ್ರ್ಯಾಕ್ಟರ್ 2-2.5 ಟನ್ ಇರುತ್ತೆ. 2.5 ಟನ್ ಭಾರ ನಮ್ಮ ಭೂಮಿ ಮೇಲೆ ತುಳಿದಾಗ ಏನಾಗುತ್ತೆ ಅಂತ ಅಂದ್ರೆ ಭೂಮಿ ಗಟ್ಟಿ ಆಗ್ತಾ ಆಗ್ತಾ ಹೋಗುತ್ತೆ ಸರ್. ಈ ತರ ಬ್ರಷ್ ಕಟರ್ಸ್ ಆಗ್ಲಿ ಈ ತರ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಭೂಮಿ ಗಟ್ಟಿ ಆಗದೇನೆ ಮೃದು ಆಗಿ ಇರುತ್ತೆ. ಆಮೇಲೆ ಬೆಳೆಗಳಿಗೆ ಹಸಿರೆಲೆ ಗೊಬ್ಬರ ಏನ್ ನಾವು ಮಲ್ಚಿಂಗ್ ಮಾಡ್ದಂಗ ಆಗುತ್ತಲ್ಲ ಗೊಬ್ಬರ ಕೊಟ್ಟಂಗ ಆಗುತ್ತೆ ಸರ್. ಇಷ್ಟೆಲ್ಲ ಒಂದು ಸಮಗ್ರ ಬೆಳೆಗಳಿಗೆ ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ ಸರ್? ನಮ್ದು ಹೊಳೆ ಭಾಗದಲ್ಲಿ ಇರತಕ್ಕಂತ ಜಮೀನು, ನಮ್ದು ಹೊಳೆಯಿಂದ ಪಂಪ್ ಸೆಟ್ ಇದೆ ಒಂದು, ನಮ್ದು ಮತ್ತೆ ಬೋರ್ವೆಲ್ ಕೂಡ ಇದೆ. ನಾವು ಪ್ರತಿ ಒಂದು ಸಾಲಿಗೂ ಡ್ರಿಪ್ ಮಾಡ್ಕೊಂಡಿದೀವಿ ಸರ್. ಡ್ರಿಪ್ ಮಾಡ್ಕೊಂಡು ಅದರಲ್ಲಿ ಡ್ರಿಪ್ ಮುಖಾಂತರ ನೀರ್ ನಿರ್ವಹಣೆ ಮಾಡ್ತಾ ಇದೀವಿ ತೋಟಗಾರಿಕೆ ಬೆಳೆಯಲ್ಲಿ. ಇನ್ನ ಭತ್ತ ಗದ್ದೆಯಲ್ಲಿ ಆಯ್ ನೀರು ಬಿಟ್ಕೊಂಡೆ ಮಾಡ್ತಾ ಇದೀವಿ. ಈಗ ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡು ಸಾಕಷ್ಟು ಒಂದು ಒಳ್ಳೆಯ ಒಂದು ಕೃಷಿ ಪದ್ಧತಿಯಲ್ಲಿ ಬೆಳೆಗಳನ್ನ ಬೆಳೀತಾ ಇದ್ರ, ಸಮಗ್ರ ಬೆಳೆಗಳನ್ನ ಅಂದ್ರೆ ನಿಮ್ಮ ಒಂದು ಜಮೀನಿನಲ್ಲಿ ಅಂದ್ರೆ ಯಾವ ರೀತಿ ಬದಲಾವಣೆ ಕಂಡಿದೀರಾ? ಈಗ ಎರೆಹುಳಗಳ ಒಂದು ಅಭಿವೃದ್ಧಿ ಆಗಿರ್ಬೋದು, ಮಣ್ಣಿನ ಒಂದು ಫಲವತ್ತತೆ ಆಗಿರ್ಬೋದು, ಮಣ್ಣಿನ ಒಂದು ಗುಣಮಟ್ಟದಲ್ಲಿ ಆಗಿರ್ಬೋದು. ಇಲ್ಲಿ ಸುಮಾರು ಈಗ ಒಂದು 4 ವರ್ಷ ಕೆಳಗಡೆ ನೀವು ಅದೇ ತೋಟದಲ್ಲಿ ಓಡಾಡಿದಾಗ ಆ ಜಮೀನು ತುಂಬಾ ಹಾರ್ಡ್ ಗಟ್ಟಿ ಅನ್ಸೋದು ಸರ್ ನಮ್ಗೆ. ಈಗ ಬೇರೆ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ಗಳೆಲ್ಲ ಉಳುಮೆ ಮಾಡ್ತಿದ್ವಲ್ಲ ಸ್ವಲ್ಪ ಡ್ರೈ ಆಯ್ತು ಅಂತಂದ್ರು ಕೂಡ ಟ್ರ್ಯಾಕ್ಟರ್ ಓಡಾಡ್ಲಿಕ್ಕೆ ಉಳುಮೆ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಇವತ್ತು ನಾವು ಅದೇ ಜಮೀನಲ್ಲಿ ಓಡಾಡಿದ್ರೆ ಬೆಡ್ ಮೇಲೆ ಓಡಾಡ್ದಂಗ ಆಗುತ್ತೆ ಸರ್. ಅಷ್ಟು ಅಷ್ಟು ಮೃದು ಆಗಿದೆ, ಅಷ್ಟು ಬದಲಾವಣೆ ಆಗಿದೆ. ಹೌದು. ಈಗ ಎರೆಹುಳುಗಳ ಸಂಖ್ಯೆ ಏನಾದ್ರೂ ಹೆಚ್ಚಿದೆಯಾ? ಖಂಡಿತ ಸರ್, ಯಾಕಂದ್ರೆ ನಮ್ಮ ತೋಟದಲ್ಲಿ ಏನು ಖಾಲಿ ಜಾಗದಲ್ಲಿ ಇರ್ತಲ್ಲ ಆ ಜಾಗನು ವೇಸ್ಟ್ ಮಾಡ್ದೇನೆ ವರ್ಮಿ ಕಾಂಪೋಸ್ಟ್ ಒಂದು 30-35 ವರ್ಮಿ ಕಾಂಪೋಸ್ಟ್ ಯೂನಿಟ್ಗಳು ಮಾಡ್ಕೊಂಡಿದೀವಿ ಅಲ್ಲೇ. ಸೊ ಅದ್ರ ನಮ್ಗೆ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ ನಮ್ದು ವರ್ಮಿ ಕಾಂಪೋಸ್ಟ್ ಯೂನಿಟ್ ಅಲ್ಲಿ ಇರ್ತಕ್ಕಂಥ ಎರೆಹುಳುಗಳು ಕೂಡ ಹೊರಗಡೆ ಎದ್ದೋಗಿ ಜಮೀನಲ್ಲೆಲ್ಲ ಓಡಾಡ್ತಾ ಇರುತ್ತೆ ಒಂದು. ಆಮೇಲೆ ನಮ್ಗೆ ವರ್ಮಿ ಕಾಂಪೋಸ್ಟ್ ಇಂದಾನು ಆದಾಯ ಬರುತ್ತೆ. ಯಾವ ತರ ಆದಾಯ? ನಾವು ವರ್ಮಿ ಕಾಂಪೋಸ್ಟ್ ಬೆಡ್ ಇಂದ ಏನು ವರ್ಮಿ ಕಾಂಪೋಸ್ಟ್ ನ ತೆಗಿತೀವಿ ಸರ್ 15 ಡೇಸ್ ಒನ್ಸ್, 1 ಮಂತ್ಗೆ ಒಂದ್ಸರಿ ಎಲ್ಲಾ ಬೆಡ್ ಇಂದ ನಾವು ಕಾಂಪೋಸ್ಟ್ ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ 15,000 ರೂಪಾಯಿ ಟನ್ ಹಂಗೆ ಹೊರಗಡೆ ಮಾರಾಟ ಮಾಡ್ತಾ ಇದೀವಿ ಸರ್. ಅದ್ರ ಜೊತೆ ಜೊತೆಗೆ ನಾವು 500 ರೂಪಾಯಿಂದ ಹಿಡಿದು 550 ರೂಪಾಯಿ ತನಕ ಒಂದು ಕೆಜಿ ಎರೆಹುಳ ಕೂಡ ಮಾರಾಟ ಮಾಡ್ತಾ ಇದೀವಿ. ಎರೆಹುಳಗಳು ಸಾಕಷ್ಟು ಇದ್ದಾವೆ ನಿಮ್ಮಲ್ಲಿ? ಹೌದು ಸರ್. ಅದಕ್ಕೆ ಬೇರೆ ತಟ್ಟಿಗಳು ಮಾಡಿದಿರಾ? ಹೌದು ಸರ್, ಎರೆಹುಳ ಅದಕ್ಕೆ ಕಾಂಪೋಸ್ಟ್ ಯೂನಿಟ್ ಸಪರೇಟ್ ಮಾಡಿದ್ವಿ. ಅಂದ್ರೆ ಖಾಲಿ ಇರತಕ್ಕಂತ ನಮ್ಮ ಜಮೀನಲ್ಲಿ ಏನು ಈ ಸಮಗ್ರ ಕೃಷಿ ಮಾಡಿದೀವಲ್ಲ ಆ ಸಮಗ್ರ ಕೃಷಿ ಮಾಡಿರತಕ್ಕಂತ ನಡುವೆ ಖಾಲಿ ಇರತಕ್ಕಂತ ಜಾಗದಲ್ಲಿ ನಾವು ಯೂನಿಟ್ಗಳು ಮಾಡಿದೀವಿ ಸರ್. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಎರೆಹುಳು ಸಾಕಾಣಿಕೆ ಮಾಡಿದ್ದೀರ, ಜೊತೆಗೆ ಈ ಒಂದು ಎರೆಹುಳು ಗೊಬ್ಬರನ್ನು ಸಾಕಷ್ಟು ಸಿಗುತ್ತೆ ಅಂತ ಹೇಳಿದ್ರ, ಜೊತೆಗೆ ಎರೆಜಲ ಏನಾದ್ರೂ ತಯಾರು ಮಾಡ್ತೀರಾ ನೀವು? ನಾವು ಎರೆಜಲ ತಯಾರು ಮಾಡಕ್ಕೆ ಸಪರೇಟ್ ಆಗಿ ಯೂನಿಟ್ ಮಾಡ್ಕೊಂಡಿದೀವಿ ಸರ್. ನಾವು ಅದನ್ನ ಸಪರೇಟ್ 200 ಲೀಟರ್ ಡ್ರಮ್ ಅಲ್ಲಿ ಕೆಳಗಡೆ ಅದ್ರ ಹೋಲ್ ಮಾಡ್ಕೊಂಡು ಪೈಪ್ ಅಟ್ಯಾಚ್ ಮಾಡ್ಕೊಂಡು ಅದ್ರ ಮೇಲೆ ತೆಂಗಿನ ಸಿಪ್ಪೆನ ನೀಟಾಗಿ ಜೋಡಿಸ್ಕೊಂಡು ಒಂದು 10 ದಿನ ಅದರಲ್ಲಿ ತೆಂಗಿನ ಸಿಪ್ಪೆ ಹೊಸದಾಗಿ ಇರ್ತಕ್ಕಂಥ ಸಿಪ್ಪೆನ ಒಂದು 10 ದಿನ ನೀರಲ್ಲಿ ನೆನೆಯಿಟ್ಟು ಹಾಗೆ ಬಿಟ್ಟಿರ್ತೀವಿ ಸರ್. ಅದಾದ್ಮೇಲೆ ಅದರಲ್ಲಿ ಇರ್ತಕ್ಕಂಥ ತೆಂಗಿನ ಸಿಪ್ಪೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಶನ ವಾಲ್ ಓಪನ್ ಮಾಡಿ ಹೊರಗಡೆ ಬಿಟ್ಬಿಡ್ತೀವಿ. ಅದಾದ್ಮೇಲೆ ಮೆಶ್ ಹಾಕಿ ಅದ್ರ ಮೇಲೆ ಒಂದು 50% ಕೊಳತಿರ್ತಕ್ಕಂತ ನಮ್ಮ ತಿಪ್ಪೆ ಗೊಬ್ಬರನ ಅದಕ್ಕೆ ತುಂಬಿ ಮತ್ತೆ ಒಂದು 10 ದಿನ ಅದನ್ನ ಅದರಲ್ಲಿ ಇರ್ತಕ್ಕಂತ ಬಿಸಿ ಅಂಶ ಹೊರಗಡೆ ಹೋಗೋ ತರ ಮಾಡಿ ಅದಾದ್ಮೇಲೆ ಮೇಲಿಂದ ಡ್ರಾಪ್ ಡ್ರಾಪ್ ನೀರ್ ಬೀಳೋ ತರ ವ್ಯವಸ್ಥೆ ಮಾಡಿಕೊಂಡು ಒಟ್ಟು ಟೋಟಲ್ ನಾವು ಒಂದು ಡ್ರಮ್ಮಿಗೆ ಹಾಕಿದ್ರಿಂದ ಒಂದು ತಿಂಗಳ ತನಕ ಅದನ್ನೆಲ್ಲ ಪ್ರೋಸೆಸ್ ಮಾಡಿ ಆಮೇಲೆ ಎರೆಹುಳ ಬಿಡ್ತೀವಿ ಸರ್. ಆ ಎರೆಹುಳ ಬಿಟ್ಟಾಗ ಮೇಲೆ ಏನು ನಮ್ಗೆ ನೀರು ಹನಿ ಹನಿ ಬೀಳೋ ತರ ನೀರು ವ್ಯವಸ್ಥೆ ಮಾಡ್ಕೊಂಡಿರ್ತೀವಲ್ಲ ಆ ನೀರು ಎರೆಹುಳದ ಮೇಲೆಲ್ಲ ಬಿದ್ದು ಅದರದ್ದು ಮೈ ತೊಳೆದಂತ ನೀರು ಕೆಳಗಡೆ ನಮಗೆ ಕಲೆಕ್ಟ್ ಆಗುತ್ತೆ ಸರ್. ಆ ಕಲೆಕ್ಟ್ ಆಗಿರೋ ಅಂತ ನೀರನ್ನ ನಾವು 10:1 ರೇಷಿಯೋದಲ್ಲಿ ಅಂದ್ರೆ 10 ಲೀಟರ್ ನೀರಿಗೆ ಈ ವರ್ಮಿ ವಾಶ್ ನ 1 ಲೀಟರ್ ಯೂಸ್ ಮಾಡ್ಕೊಂಡು ಬಳಸ್ಕೊಂಡು ನಾವು ಸ್ಪ್ರೇ ಮಾಡ್ತೀವಿ, ಸ್ಪ್ರೇ ಮಾಡ್ತೀವಿ. ಇದು ಗ್ರೋತ್ ಪ್ರಮೋಟರ್ ಆಗಿ ವರ್ಕ್ ಮಾಡುತ್ತೆ ಸರ್ ವರ್ಮಿ ವಾಶ್. ಹೌದು, ಅಂದ್ರೆ ತುಂಬಾ ಒಳ್ಳೆಯ ಪದ್ಧತಿ ಅಲ್ವಾ ಇದು? ಹೌದೌದು. ಒಳ್ಳೆಯ ಕೃಷಿಯನ್ನ ಅಳವಡಿಸಿಕೊಂಡಿದ್ರ ಸಮಗ್ರ ಕೃಷಿಯನ್ನ, ಜೊತೆಗೆ ಈಗ ಏನಾದ್ರೂ ಉಪಕಸಬಾಗಿ ಏನಾದ್ರೂ ಹೈನುಗಾರಿಕೆ ಮಾಡಿದಿರಾ, ಜೊತೆಗೆ ಏನಾದ್ರೂ ಮೀನು ಸಾಕಾಣಿಕೆ, ಜೇನು ಸಾಕಾಣಿಕೆ ಈ ನಿಟ್ಟಿನಲ್ಲಿ ಚಿಂತನೆ ಮಾಡಿದ್ರಾ? ಜೇನು ಸಾಕಾಣಿಕೆ ಸುಮಾರು 1 ವರ್ಷ ಜೇನು ಸಾಕಾಣಿಕೆ ಮಾಡಿದ್ವಿ ಸರ್. ನಮ್ ಭಾಗದಲ್ಲಿ ನಾವು ಜೇನು ಸಾಕಾಣಿಕೆ ಮಾಡಿದಾಗ ತುಂಬಾ ಜನ ನಮ್ಗೆ ಎಲ್ಲ ನೋಡ್ಲಿಕ್ಕೆ ಎಲ್ಲ ಬಂದ್ರು, ಯಾಕಂದ್ರೆ ನಮ್ ಭಾಗದಲ್ಲಿ ಜೇನು ಸಾಕಾಣಿಕೆ ಅಂದ್ರೆ ಅಷ್ಟೊಂದು ಜನಕ್ಕೆ ಮಾಹಿತಿ ಇಲ್ಲ. ಸೊ ನಾವು ಆ ಟೈಮಲ್ಲಿ ಮಾಡಿದಾಗ ತುಂಬಾ ಜನ ನಮ್ಮ ಹತ್ರ ಬಂದು ನೋಡ್ಕೊಂಡು ಹೋಗಿ ಜೇನು ಸಾಕಾಣಿಕೆ ಮಾಡ್ತೀವಿ ಅಂತಂದೇಳಿ ಅಂದು ಹೋದ್ರು. ಆ ಟೈಮಲ್ಲಿ ನಮಗೆ ಒಂದು ಮೈನಸ್ ಪಾಯಿಂಟ್ ಏನಾಯ್ತು ಅಂತಂದ್ರೆ, ನಮ್ಮ ಪಕ್ಕದ ಜಮೀನಲ್ಲಿ ಬೆಂಡೆ ಕ್ರಾಪ್ ಹಾಕಿದ್ರು ಸರ್. ಬೆಂಡೆ ಕ್ರಾಪ್ ಹಾಕಿದ್ರು ನಾವ್ ಇನ್ನೇನು ಅದರಲ್ಲಿ ಸೂಪರ್ ಅಂತ ಇಡ್ತಾರೆ ಸರ್, ಅಂದ್ರೆ ಜೇನುತುಪ್ಪ ಕಲೆಕ್ಟ್ ಆಗೋ ಟೈಮಲ್ಲಿ ಸೂಪರ್ ಅಂತ ಇಡ್ತಾರೆ. ಆ ಸೂಪರ್ ಇಡೋ ಟೈಮಲ್ಲಿ ಅವ್ರು ಬೆಂಡೆಕಾಯಿಗೆ ಕ್ಲೋರೋಫೋರಿಫಾಸ್ 50 EC ಸ್ಪ್ರೇ ಮಾಡಿದ್ದಾರೆ. ಸೊ ಇದು ನಮ್ಮಲ್ಲಿ ಇರ್ತಕ್ಕಂತ ಜೇನೆಲ್ಲ ಏನಾಯ್ತು, ಆ ಬೆಂಡೆ ಹೂವಿಗೆ ಪರಾಗಸ್ಪರ್ಶ ಮತ್ತೆ ಮದ್ದು ಒಂದು ಜೇನು ಇರ್ಕೊಂಬರಕ್ ಅಂತೇಳಿ ಅಲ್ಲಿ ಹೋದಾಗ ಇವರು ಸ್ಪ್ರೇ ಮಾಡಿದ್ರಲ್ಲ ಕಂಟಿನ್ಯೂ ಆಗಿ ಅದು ಬಂದು ಒಂದು 10 ದಿನದಲ್ಲಿ ನಮ್ಮಲ್ಲಿ 10 ಪೆಟ್ಟಿಗೆ ಇಟ್ಟಿದ್ವಿ ಸರ್, ಜೇನು ಪೆಟ್ಟಿಗೆ. ಸೊ ಅಲ್ಲಿ ಹೋಗಿ ಏನು ಬೆಂಡೆ ಹೂವಲ್ಲಿ ಕುತ್ಕೊಂಡು ಎದ್ದು ಬಂತಲ್ಲ, ಆ ಎದ್ ಬಂದಾಗ ನಮ್ಗೆ 10 ರಿಂದ 12 ದಿನದಲ್ಲಿ ನಮ್ಮ 10 ಪೆಟ್ಟಿಗೆಯಲ್ಲಿ ಇರ್ತಕ್ಕಂತ ಹುಳುಗಳ ಪೂರ್ತಿ ಸತ್ತೋಗ್ಬಿಟ್ಟು. ಓಹೋ, ಎಲ್ಲೋ ಒಂದ್ ಕಡೆ ನಿಮಗೆ ಅಲ್ಲಿ ಲಾಸ್ ಆಯ್ತಲ್ಲ? ಲಾಸ್ ಆಯ್ತು. ಈಗ ನಮಗೆ ಆರ್ಥಿಕವಾಗಿ ಲಾಸ್ ಆಯ್ತು ಅನ್ನೋದಕ್ಕಿಂತ ಹುಳುಗಳನ್ನ ಕಳ್ಕೊಂಡ್ಬಿಟ್ಟಿವಲ್ಲ ನಾವು. ಹೌದು ಸರ್, ಆವಾಗ ನಾವು ಅನ್ಕೊಂಡೆ ಈಗ ನಮ್ ಭಾಗದಲ್ಲೆಲ್ಲ ಜೇನು ಸಾಕಾಣಿಕೆ ಮಾಡಕ್ ಆಗಲ್ಲ, ಯಾಕಂದ್ರೆ ಸುಮಾರು ಅವು 2.5-3 ಕಿಲೋಮೀಟರ್ ಎಲ್ಲ ಜೇನುಗಳು ಹೋಗಿ ಮಕರಂದ ಇರೋದಾಗ್ಲಿ ಪರಾಗಸ್ಪರ್ಶ ಅದನ್ನೆಲ್ಲ ತಗೊಂಬರೋದಾಗ್ಲಿ ಎಲ್ಲ ಮಾಡ್ತಾ ಇರ್ತವೆ ಸರ್. ಸೊ ಆ ಟೈಮಲ್ಲಿ ನಮ್ಗೆ ಯಾವ ಜಮೀನಲ್ಲಿ ನಮ್ ಕೆಮಿಕಲ್ ಸ್ಪ್ರೇ ಮಾಡಿದಾರೆ ಏನು ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ನಮ್ಮ ಭಾಗದಲ್ಲಿ ನಮ್ಮ ಸುತ್ತಮುತ್ತ ರಾಸಾಯನಿಕ ಸ್ಪ್ರೇ ಮಾಡೋ ಅಂತ ಜಾಗದಲ್ಲಿ ಜೇನು ಸಾಕಾಣಿಕೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹೌದು, ಒಟ್ಟಾರೆ ಈಗ ಸಮಗ್ರ ಕೃಷಿಯಲ್ಲಿ ಸಾಕಷ್ಟು ರೀತಿಯಾದಂತ ಬೆಳೆಗಳನ್ನ ಬೆಳೀತಾ ಇದ್ರಲ್ಲ, ಈಗ ಆದಾಯ ತಂದ್ಕೊಡುವಂತ ಬೆಳೆಗಳು ಅಂದ್ರೆ ಎಷ್ಟು ನಿಮಗೆ ಆದಾಯ ತಂದ್ಕೊಡ್ತಾವೆ ವರ್ಷದಲ್ಲಿ? ಸರ್, ವರ್ಷದಲ್ಲಿ ನಮ್ಗೆ 2.5 ಎಕರೆ ಜಮೀನಲ್ಲಿ ನಮ್ದು ಶ್ರೀಗಂಧ ಅದನ್ನೆಲ್ಲ ಬಿಟ್ಕೊಂಡು ಸುಮಾರು 1-2.5 ಲಕ್ಷ ಪೇರುವಿಂದನೇ ಬರುತ್ತೆ ಸರ್. ಓಹೋ. ಸೀತಾಫಲದಿಂದ 80,000-90,000 ಈ ತರ ಬರುತ್ತೆ ಸರ್. ಅದಾದ್ಮೇಲೆ ನಾವು ತಗರಿ ಅದನ್ನೆಲ್ಲ ಹೋಸ್ಟ್ ಆಗಿ ಮಾಡ್ಕೊಂಡಿದೀವಿ, ಆ ತಗರಿನೆಲ್ಲ ನಾವು ಮನೆಗೆ ಯೂಸ್ ಮಾಡ್ಕೊಂಡು ಆಮೇಲೆ ನಮ್ಮ ಸುತ್ತಮುತ್ತಲ್ಲಿ ಕೇಳದಂತ ರೈತರಿಗೆ ಅದನ್ನ ಅದೇ ಹಾಗೆ ಕೊಡ್ತಾ ಇರ್ತೀವಿ ಸರ್. ಈಗ ತಗರಿ ಒಟ್ಟು ನಿಮಗೆ ಅಂದ್ರೆ ತಗರಿ ಎಲೆ ಎಲ್ಲ ಬಿದ್ರೆ ನಿಮ್ಗೆ ಭೂಮಿ ತುಂಬಾ ಕಸು ಆಗುತ್ತೆ ಸರ್ ಜಮೀನು. ಈಗ ಪೇರಲ ಮತ್ತು ಸೀತಾಫಲ ಹಣ್ಣಿನ ಒಂದು ಮಾರಾಟಕ್ಕೆ ನಿಮಗೆ ಸಮಸ್ಯೆ ಇಲ್ಲ? ಇಲ್ಲ ಸರ್, ನಮ್ದು ದಾವಣಗೆರೆ ಭಾಗದಲ್ಲಿ ಏನು ಹಣ್ಣಿನ ಕೃಷಿ ಕೇಂದ್ರ ಇರುತ್ತೆ, ಅಲ್ಲಿ ನಾವು ಸೀತಾಫಲನ ಮಾರಾಟ ಮಾಡ್ತೀವಿ. ಪೇರುನ ನಾವು ಏನಪ್ಪಾ ಅಂದ್ರೆ ಈಗ ರಸ್ತೆ ಬದಿಲಿ ಕುತ್ಕೊಂಡು ಮಾರ್ತಕ್ಕಂತವ್ರೆ ಬಂದು ನಮ್ಮ ಜಮೀನ್ ಹತ್ರನೇ ಬಂದು ತಗೊಂಡ್ ಹೋಗ್ಬಿಡ್ತಾರೆ ಸರ್, ನಮಗೆ ಪೇರೋದೇನು ಸಮಸ್ಯೆ ಆಗಲ್ಲ ಸರ್. ಈಗ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿಕೊಂಡು ಬೆಂಗಳೂರು ನಗರದಲ್ಲಿ ಒಂದು ವೃತ್ತಿಯನ್ನ ಮಾಡಿಕೊಂಡಿದ್ದಂತವರು ಪುನಃ ನೀವು ಗ್ರಾಮಕ್ಕೆ ವಾಪಸ್ ಆಗಿ ಕೃಷಿ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡು ಕೃಷಿಯಲ್ಲೇ ನೀವು ಜೀವನವನ್ನ ಕಟ್ಟಿಕೊಂಡಿದ್ದೀರಾ, ಏನನ್ಸುತ್ತೆ ನಿಮ್ಗೆ ಈ ಕೃಷಿ ಜೀವನ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಈಗ ಏನಂತಂದ್ರೆ ನಾವು ಅಲ್ಲಿ ಎಲ್ಲೋ ದೂರದ ಊರಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ, ಏನು ಮನೆಗ್ ಬರ್ತೀವಿ, ಕಂಪ್ನಿಗೆ ಹೋಗ್ತೀವಿ, 8 ಅವರ್ ಡ್ಯೂಟಿ ಮಾಡ್ತೀವಿ, ಮತ್ತೆ ಬರ್ತೀವಿ, ಮತ್ತೆ ಮನೆಗೆ ಹೋಗ್ತೀವಿ, ಏನು ಸಂಡೇ ಬಂದ್ರೆ ಎಂಜಾಯ್ ಮಾಡ್ತೀವಿ, ಇಷ್ಟೇ ಜೀವನ ಆಗುತ್ತೆ ಸರ್. ಇಲ್ಲಿ ಆತರ ಅಲ್ಲ. ಈಗ ನವೀನ್ ನಾಗೋಳ ಅಂತ ಅಂದ್ರೆ ಯಾರು ಅಂತಂದೇಳಿ ತುಂಬಾ ಜನ ಗುರುತಿಸ್ತಾ ಇದಾರೆ ಸರ್ ಇವಾಗ. ಹೌದು, ಈಗ ನಮ್ಮ ಸುತ್ತಮುತ್ತಿನ ಕೃಷಿ ಕೇಂದ್ರದ ತೋಟಗಾರಿಕೆ ಇಲಾಖೆಯ ಎಲ್ಲಾ ಆಫೀಸರ್ಸ್ಗಳು ನಮ್ನ ಗುರುತು ಹಿಡಿತಾರೆ. ಆಮೇಲೆ ಇದರಿಂದ ನಮ್ಗೆ ಹೆಸರು ಕೂಡ ತುಂಬಾ ಹೆಸರು ಬಂದಿದೆ ಸರ್. ಹೌದು, ಆದಾಯ ಜೊತೆಗೆ ಹೆಸರು ಕೂಡ ಬಂದಿದೆ. ಅಂದ್ರೆ ಎಲ್ಲೇ ಒಂದ್ ಕಡೆ ಆಸಕ್ತಿ ಕೊಟ್ಟು ಕೃಷಿಯಲ್ಲಿ ತೊಡಗಿಕೊಂಡಾಗ ಏನಾದ್ರೂ ಒಂದು ಸಾಧನೆ ಮಾಡಬಹುದು ಅಂತ ಹೇಳಿ ನೀವು ತೋರಿಸಿಕೊಟ್ಟಿದ್ದೀರಾ. ಹೌದು ಸರ್, ಖಂಡಿತ ಮಾಡಬಹುದು ಸರ್. ಈಗ ಸಾವಯವ ಕೃಷಿ ಬಗ್ಗೆ ಆಗಿರ್ಬೋದು ಅಥವಾ ನೀವು ಗೋಮಯದಿಂದ ಸಾಕಷ್ಟು ಈ ಒಂದು ಉತ್ಪನ್ನಗಳನ್ನ ಮಾಡ್ತಾ ಇದ್ದೀರಾ, ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಿ ಮಾರಾಟನೂ ಸಹ ಮಾಡ್ತಾ ಇದ್ದೀರಾ, ಈ ತರ ಬೇರೆ ರೈತರು ಈಗ ದೇಶೀಯ ತಳಿ ಹಸು ಸಾಕಾಣಿಕೆ ಮಾಡಿದಂತವ್ರು ನಾವು ಗೋಮಯದಿಂದ ಏನಾದರೂ ಒಂದು ಉತ್ಪನ್ನಗಳನ್ನ ಮಾಡಬೇಕು ಅನ್ಕೊಂಡಂತವ್ರಿಗೆ ನಿಮ್ಮಿಂದ ಮಾಹಿತಿ ಬೇಕಾಗುತ್ತಲ್ವಾ, ಅಂತ ರೈತರಿಗೆ ಮಾಹಿತಿ ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ನನ್ನ ಸಂಪರ್ಕ ಸಂಖ್ಯೆ 9916200380. ನವೀನ್ ಕುಮಾರ್ ಅವರ ಮೊಬೈಲ್ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9916200380. ಒಳ್ಳೆದು ನವೀನ್ ಕುಮಾರ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನ ಇವತ್ತು ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ದೇಟೂರು ಗ್ರಾಮದ ಯುವ ಕೃಷಿಕ ನವೀನ್ ಕುಮಾರ್ ಎನ್ಇ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಈಗ ಹವಾಮಾನ ವರದಿ. ರಾಜ್ಯದಾದ್ಯಂತ ಒಣಹವೆ ಇತ್ತು. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಕೆಲವು ಪ್ರದೇಶಗಳಲ್ಲಿ, ಬೆಳಗಿನ ಜಾವದಲ್ಲಿ ದಟ್ಟ ಮಂಜು ಕವಿದಿರುವ ಸಾಧ್ಯತೆ ಹೆಚ್ಚು. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 26 ಡಿಗ್ರಿ ಸೆಲ್ಸಿಯಸ್ ಮತ್ತು 15 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವನಗೌಡ ಎಂಜಿ ಅಂತ ಹೇಳಿ, ದಾವಣಗೆರೆಯ ICR ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಇಂದು ನಾವು ಅಡಿಕೆ ತೋಟದಲ್ಲಿ ಅಣಬೆ ರೋಗದ ನಿಯಂತ್ರಣದ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅಣಬೆ ರೋಗ ಅಂತಕ್ಕಂಥದ್ದು ಅಡಿಕೆನಲ್ಲಿ ಒಂಥರ ಕ್ಯಾನ್ಸರ್ ಇದ್ದ ಹಾಗೆ. ಇದು ಮಣ್ಣಿನಿಂದ ಹರಡ್ತಕ್ಕಂಥ ಒಂದು ರೋಗ, ಫೈಟೋಪ್ತರಾ ಇನ್ಫೆಸ್ಟಾನ್ಸ್ ಅಂತ ಹೇಳಿ ನಾವು ಏನು ಒಂದು ಆರ್ಗನಿಸಂ ಕರಿತೀವಿ. ಈ ಇದರಿಂದ ನಮಗೆ ಬರತಕ್ಕಂಥ ಒಂದು ರೋಗ ಅಣಬೆ ರೋಗ. ಈ ಅಣಬೆ ರೋಗ ಬಂದಂತಹ ಸಂದರ್ಭಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಯಾವ ರೀತಿಯ ಒಂದು ಲಕ್ಷಣಗಳು ನಮ್ಮ ತೋಟದಲ್ಲಿ ಕಾಣ್ತವೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮಗೆ ಅಡಿಕೆಯಲ್ಲಿ ಅಣಬೆ ರೋಗ ಬಂದಂತಹ ಒಂದು ಗಿಡಗಳಲ್ಲಿ ಕೆಳಗಿನ ಗರಿಗಳೇನಿದಾವೆ ಆ ಕೆಳಗಿನ ಗರಿಗಳು ಹಳದಿಯಾಗಿ ಮಾರ್ಪಾಡಾಗ್ತವೆ. ಹಳದಿಯಾಗಿರ್ತಕ್ಕಂಥ ಗರಿಗಳು ಎರಡನೇ ಹಂತದಲ್ಲಿ ಕಾಂಡಕ್ಕೆ ನೇರವಾಗಿ ಜೋತ್ ಬೀಳ್ತವೆ. ಮೂರನೇ ಹಂತದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಗಿಡದಲ್ಲಿ ಅಣಬೆ ರೋಗ ಬಂದಿರುತ್ತೆ, ಅಂತ ಗಿಡಗಳಲ್ಲಿ ನಮಗೆ ಊಸಿಂಗ್ ಆಫ್ ಗಮ್ ಅಂತ ಕರಿತೀವಿ, ಅಂದ್ರೆ ಆ ಒಂದು ಕಾಂಡದಲ್ಲಿ ರಸ ಸೋರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇನ್ನು ನಾಲ್ಕನೇ ಹಂತದಲ್ಲಿ ನಮಗೆ ಆ ಒಂದು ಗಿಡ ಸತ್ತಂತ ಸಂದರ್ಭದಲ್ಲಿ ಅಣಬೆ ರೋಗ ಬಾಧಿತ ಗಿಡಗಳಲ್ಲಿ ಒಂದು ಚಿಕ್ಕದಾದ ಅಣಬೆ ಬೆಳೆಯೋದನ್ನ ನಾವು ನೋಡ್ತೇವೆ. ನಾವು ಮೊದಲ ಎರಡು ಹಂತಗಳಲ್ಲಿ ಇದನ್ನ ಗುರುತಿಸಿದಾಗ ಇದರ ಒಂದು ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಈ ಒಂದು ಅಣಬೆ ರೋಗ ಅಂತಕ್ಕಂಥದ್ದು ಮಣ್ಣಿನಲ್ಲಿ ಸ್ಪ್ರೆಡ್ ಆಗೋದ್ರಿಂದ ಏನಪ್ಪಾ ಅಂತ ಹೇಳಿದ್ರೆ, ಯಾವ ಗಿಡ ಸತ್ತೋಗಿರುತ್ತೆ ಅದರ ಸುತ್ತಲೂ 10-20 ಗಿಡಗಳಿಗೆ ಇದರ ಒಂದು ಬಾಧೆ ಖಂಡಿತವಾಗ್ಲೂ ಮತ್ತೆ ನಾಟತಕ್ಕಂಥ ಒಂದು ಎಲ್ಲ ಸಂಭವ ಇರುತ್ತೆ. ಸೊ ಹಾಗಾಗಿ ಅಣಬೆ ರೋಗ ಬಾಧಿತ ಗಿಡ ಬಂದ ತಕ್ಷಣವೇ ನಾವೇನ್ ಮಾಡಬೇಕು ಅಂತ ಅಂದ್ರೆ, ಆ ಗಿಡವನ್ನ ನಾವು ಬೇರೆ ಗಿಡಗಳಿಂದ ನಾವು ಸಪರೇಟ್ ಮಾಡ್ಬೇಕು. ಅದಕ್ಕೇನಪ್ಪ ಅಂತ ಹೇಳಿದ್ರೆ, ನಾವು ಒಂದು ಬಸಿಗಾಲುವೆಯನ್ನು ತೆಗಿಬೇಕು. ಆ ಸಾಲಿಂದ ಬೇರೆ ಸಾಲುಗಳನ್ನ ನಾವು ಬಸಿಗಾಲುವೆ ಮಾಡಿಬಿಟ್ಟು ಆ ಒಂದು ಬೇರೆಗಳ ಹರಡದಾಗೆ, ಬೇರೆಗಳ ಟಚ್ ಆಗದಾಗೆ ನೋಡ್ಕೋಬೇಕು. ಇದು ಮೊದಲನೇ ವಿಧಾನ. ಎರಡನೇ ವಿಧಾನದಲ್ಲಿ ನಾವೇನಪ್ಪಾ ಅಂತ ಹೇಳಿದ್ರೆ, ರಾಸಾಯನಿಕವಾಗಿ ನಾವು ಎಕ್ಸಾಕೊನಜೋಲ್ ಅಂತ ಹೇಳಿ ಒಂದು ಔಷಧಿ ಬರುತ್ತೆ, 2 ml/1 L ನೀರಿಗೆ ಬೆರೆಸಿಬಿಟ್ಟು ಪ್ರತಿ ಅಡಿಕೆ ಗಿಡದ ಒಂದು ಬುಡಕ್ಕೆ ನಾವು 8-10 L ಅನ್ನ ಹಾಕ್ಬೇಕು. ಮತ್ತೆ ಒಂದು ಅಡಿಕೆ ಮರದ ಸುತ್ತಲೂ ಇರತಕ್ಕಂಥ ಒಂದು 15-20 ಗಿಡಕ್ಕೂ ಸಹ ನಾವು ಹಾಕ್ಬೇಕು. ಈ ರೀತಿ ಮಾಡೋದ್ರಿಂದ ಮೊದಲ ಹಂತದಲ್ಲಿ ಈ ಒಂದು ರೋಗಾಣವನ್ನ ನಾವು ನಿಯಂತ್ರಣ ಮಾಡಬಹುದು. ಬರೇ ನಾವು ಕೆಮಿಕಲ್ ಅನ್ನ ಹಾಕಿದ ತಕ್ಷಣ ಅದು ಕಂಟ್ರೋಲ್ ಆಗೋದಿಲ್ಲ, ಇದಕ್ಕೆ ಜೈವಿಕ ನಿಯಂತ್ರಣ ಬಹಳ ಮುಖ್ಯ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಅಣಬೆ ರೋಗ ಬಾಧಿತ ಒಂದು ಗಿಡಗಳಲ್ಲಿ ಪ್ರತಿ ಮುಂಗಾರಿಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಟ್ರೈಕೋಡರ್ಮಾ ಒಂದು ಲೇಪಿತವಾಗಿರ್ತಕ್ಕಂಥ ಒಂದು ಬೇವಿನ ಹಿಂಡಿ ಏನ್ ಸಿಗುತ್ತೆ, ಆ ಬೇವಿನ ಹಿಂಡಿಯನ್ನ ಪ್ರತಿ ಗಿಡಕ್ಕೂ ಸಹ 2 kg ನಾವು ಕೊಡ್ತಾ ಹೋಗ್ಬೇಕು. ಸೊ ಇದರಿಂದ ಅಣಬೆ ರೋಗದ ನಿಯಂತ್ರಣ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರ್ತಕ್ಕಂಥ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯ ಅಂತ ಏನ್ ಸಿಗುತ್ತೆ, ಈ ಒಂದು ಕನ್ಸಾರ್ಷಿಯಂ ಅನ್ನ ನಾವು 10 ml/L ನೀರಿಗೆ ಬೆಳೆಸಿ ಪ್ರತಿ ಗಿಡಕ್ಕೂ ಸಹ ಮಳೆಗಾಲದಲ್ಲಿ ಭೂಮಿ ಹಸಿ ಇದ್ದಂತ ಸಂದರ್ಭದಲ್ಲಿ 1 L ಅನ್ನ ಕೊಡೋದ್ರಿಂದ ಅಡಿಕೆಯಲ್ಲಿ ಅಣಬೆ ರೋಗಕ್ಕೆ ಒಂದು ನಿರೋಧಕ ಶಕ್ತಿ ಅಂತಕ್ಕಂಥದ್ದು